ಮಾರ್ಪಡಿಸಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ ಖರ್ಗೆ ತಿಳಿಸಿದ್ದಾರೆ. ಪ್ರತಿದಿನ 3,000 ಹೆಚ್ಚು ಕೆರೆಗಳನ್ನು ಸಾರ್ವಜನಿಕರಿಂದ ಸ್ವೀಕರಿಸಲಾಗುತ್ತಿದೆ. ಸಹಾಯವಾಣಿಗೆ ಸಾರ್ವಜನಿಕರಿಂದ ಸ್ವೀಕೃತಿಯಾಗುತ್ತಿರುವ ಪ್ರಶ್ನೆಗಳಿಗೆ ಹೆಚ್ಚಿನ ಪ್ರಶ್ನೆಗಳು, ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ, ಅನುಮೋದನೆ ಪ್ರಕ್ರಿಯೆ, ಆಸ್ತಿ ವರ್ಗೀಕರಣವನ್ನು ಆಯ್ಕೆ ಮಾಡುವ ವಿಧಾನ, ಈ ಸ್ವತ್ತು ನಮೂನೆ ವಿತರಿಸಲು ನಿಗದಿಯಾಗಿರುವ ಕಾಲಾವಧಿ ಹಾಗೂ ತಾಂತ್ರಿಕ ಸಮಸ್ಯೆಗಳಿಗೆ ಸಂಬಂಧಿಸಿದಾಗಿರುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನದಲ್ಲಿ 298 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಯೋಜನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ. ಅಭಿವೃದ್ಧಿಪಡಿಸಿದ ನೂತನ ತಳಿಗಳನ್ನು ರೈತರಿಗೆ ತಲುಪಿಸುವಂತೆ ಕೃಷಿ ವಿಜ್ಞಾನಿಗಳಿಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸಲಹೆ. ನಿಮ್ಹಾನ್ಸ್ 28ನೇ ಘಟಿಕೋತ್ಸವ. 251 ವಿದ್ಯಾರ್ಥಿಗಳಿಗೆ ಸಚಿವ ಡಾ ಶರಣ ಪ್ರಕಾಶ ಪಾಟೀಲ ಪದವಿ ಪ್ರದಾನ. ಬೆಳಗಾವಿಯಲ್ಲಿ 1,264 ಅಗ್ನಿವೀರ ವಾಯು ಪ್ರಶಿಕ್ಷಣಾರ್ಥಿಗಳಿಂದ ನಿರ್ಗಮನ ಪಥಸಂಚಲನ ಹಾಗೂ ಸೋಮವಾರದಿಂದ ವಿಧಾನಮಂಡಲದ ಚಳಿಗಾಲ ಅಧಿವೇಶನ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಬಿಜೆಪಿ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಭದ್ರಾವತಿ ಎಫ್ಎಂ 103.5 ಹಾಗೂ ಮಿಡಿಯೋ 675 ಕಿಲೋಹರ್ಟ್ಸ್. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ ವಾಣಿ ಕಾರ್ಯಕ್ರಮ. ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ. ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ನಮ್ಮ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ದಿನಾಂಕ 4/12/2025 ಜರುಗಿದ ಕೃಷಿ ನಿರತ ಮಹಿಳಾ ದಿನಾಚರಣೆಯ ಭಾಗವೊಂದರ ಬಾನುಲಿ ವರದಿ. ಪ್ರಸ್ತುತಿ ಹೊರಾಂಗಣ ಧ್ವನಿ ಮುದ್ರಣ ಮತ್ತು ನಿರ್ಮಾಣ ಡಾ ಎಸ್ಎಂ ಸುಧಾಕರ್, ನಿರ್ಮಾಣ ಸಹಾಯ ಶಬಾನಾ ಬಾನು. ದಿನಾಂಕ 4/12/2025 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿವಮೊಗ್ಗ, ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಶಿವಮೊಗ್ಗ ಇವರ ಸಹಯೋಗದಲ್ಲಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ICAR ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ಕೃಷಿ ನಿರತ ರೈತ ಮಹಿಳಾ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈಗ ಈ ಕುರಿತು ಬಾನುಲಿ ವರದಿಯನ್ನ ಕೇಳೋಣ. ಎಲ್ಲರಿಗೂ ಶುಭೋದಯ. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ICAR ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿವಮೊಗ್ಗ, ಕೃಷಿ ಇಲಾಖೆ ಶಿವಮೊಗ್ಗ ಹಾಗೂ ತೋಟಗಾರಿಕಾ ಇಲಾಖೆ ಶಿವಮೊಗ್ಗ ಇವರುಗಳ ಸಹಯೋಗದೊಂದಿಗೆ ಇಂದು ನಾವೆಲ್ಲ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ಮಹಿಳೆಯರನ್ನ ಗುರುತಿಸುವುದು ಹಾಗೂ ಗೌರವಿಸುವುದಕ್ಕಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೃಷಿ ನಿರತ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೇವೆ. ಕುಟುಂಬ ಹಾಗೂ ರಾಷ್ಟವನ್ನು ಪೋಷಿಸಿ ಪೋಷಿಸಲು ಶ್ರದ್ಧೆಯಿಂದ ನಿಸ್ವಾರ್ಥವಾಗಿ ಕೆಲಸ ಮಾಡುತ್ತಿರುವ ಕೃಷಿ ಮಹಿಳೆಯರು, ಕೃಷಿ ಕಾರ್ಮಿಕರು ಹಾಗೂ ಉದ್ಯಮಿಗಳನ್ನು ಗೌರವಿಸಿದ್ದಕ್ಕಾಗಿ ಇಂದು ನಮ್ಮ ಸಮಯವನ್ನು ಮೀಸಲಿಡೋಣ ಅಂತ ತಿಳಿಸ್ತಾ, ಮೊದಲಿಗೆ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನೆರವೇರಲೆಂದು ಪ್ರಾರ್ಥಿಸಬೇಕಾಗಿ ಶ್ರೀಮತಿ ಗೀತಾ ಬಿ ಎಸ್ ಹಿರಿಯ ತಾಂತ್ರಿಕ ಅಧಿಕಾರಿಗಳಲ್ಲಿ ವಿನಂತಿಸಿಕೊಳ್ತೇನೆ. ಶ್ರೀ ಗಣನಾಥ ಸಿಂಧೂರಾವಣ ಕರುಣ ಸಾಗರ ಕರಿವಗನ ಲಂಬೋದರಲ ಕುಮಿಕರ ಅಂಬಾಸುತ ಅಮರ ವಿನುತ ಸಿದ್ಧಚಾರಣ ಗಣಸೇವಿತ ಸಿದ್ಧಿ ವಿನಾಯಕ ತೇ ನಮೋ ನಮೋ ಲಂಬೋದರಲ ಕುಮಿಕರ ಅಂಬಾಸುತ ಅಮರ ವಿನುತ ಸಕಲ ವಿದ್ಯಾ ಆದಿ ಪೂಜಿತ ಸರ್ವೋತ್ತಮ ತೇ ನಮೋ ನಮೋ ಲಂಬೋದರಲ ಕುಮಿಕರ ಅಂಬಾಸುತ ಅಮರ ವಿನುತ ಲಂಬೋದರಲ ಕುಮಿಕರ. ಕಾರ್ಯಕ್ರಮದ ಯಶಸ್ಸಿಗಾಗಿ ಪ್ರಾರ್ಥಿಸಿದ ಶ್ರೀಮತಿ ಗೀತಾರವರಿಗೆ ಧನ್ಯವಾದಗಳು. ಇದೀಗ ಇಂದಿನ ಕಾರ್ಯಕ್ರಮದ ಉದ್ದೇಶವನ್ನು ಸಂಕ್ಷಿಪ್ತವಾಗಿ ತಿಳಿಸಿ ಸರ್ವರಿಗೂ ಸ್ವಾಗತ ಕೋರಬೇಕಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಸುನೀಲ್ ರವರಲ್ಲಿ ವಿನಂತಿಸಿಕೊಳ್ತೇನೆ. ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲಾ ಗೌರವಾನ್ವಿತ ಅತಿಥಿಗಳೇ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲಾ ಆಹ್ವಾನಿತರೇ, ಈ ದಿನ ನಮ್ಮ ದೇಶಾದ್ಯಂತ ಕೃಷಿ ನಿರತ ಮಹಿಳೆಯರ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಮೊಟ್ಟ ಮೊದಲಾಗಿ ನಿಮಗೆಲ್ಲರಿಗೂ ಕೂಡ ಕೃಷಿ ನಿರತ ಮಹಿಳೆಯರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ, December 4 ಕೃಷಿ ನಿರತ ಮಹಿಳೆಯರ ದಿನಾಚರಣೆಯನ್ನು ನಮ್ಮ ದೇಶದಾದ್ಯಂತ ಆಚರಿಸ್ತಾ ಇದ್ದೀವಿ. ಪುರಾತನದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಕೃಷಿ ಕ್ಷೇತ್ರಕ್ಕೆ ಮಹಿಳೆಯರ ಕೊಡುಗೆ ಸಾಕಷ್ಟಿದೆ. ಆದ್ರೆ ಇಂಥ ಕೃಷಿ ನಿರತ ಮಹಿಳೆಯರನ್ನು ಗುರುತಿಸುವುದು ಮತ್ತು ಅವರಿಗೆ ಗೌರವ ಸೂಚಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು December 4 ಎಲ್ಲ ಕೃಷಿ ಸಂಬಂಧಿತ ಇಲಾಖೆಗಳು ಹಾಗೂ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಈ ಕಾರ್ಯಕ್ರಮವನ್ನು ದೇಶಾದ್ಯಂತ ಆಚರಿಸ್ತಾ ಇದ್ದೇವೆ. ಭಾರತದಲ್ಲಿ ಸುಮಾರು 75 ಅಧಿಕ ಗ್ರಾಮೀಣ ಮಹಿಳೆಯರು ಕೃಷಿ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಕಳೆ ತೆಗೆಯುವಿಕೆ, ಕೊಯ್ಲಾತರ ಇತ್ಯಾದಿ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ರು ಕೂಡ ಅವರಿಗೆ ಸಮಾಜದಲ್ಲಿ ಸಿಗಬೇಕಾದಂತಹ ಗೌರವ, ಶ್ರಮಕ್ಕೆ ಸಿಗಬೇಕಾದಂತಹ ಸಾಧನೆಗಳು, ಕೊಡುಗೆಗಳು ಏನು ಕೂಡ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಮ್ಮ ಗ್ರಾಮೀಣ ಕೃಷಿ ಮಹಿಳೆಯರ ಕೊಡುಗೆಯನ್ನು ಗೌರವಿಸುವ ಉದ್ದೇಶದಿಂದ ಮತ್ತೆ ಅವರಿಗೆ ಗೌರವಿಸುವ ದೃಷ್ಟಿಯಿಂದ ಈಗಾಗಲೇ ಭಾರತ ಸರ್ಕಾರವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅದರಲ್ಲೂ ಪ್ರಮುಖವಾಗಿ ಮಹಿಳಾ ಕಿಸಾನ್ ಸಶಕ್ತೀಕರಣ ಪರಿಯೋಜನೆ ಮತ್ತು ಸ್ವಸಹಾಯ ಗುಂಪುಗಳ ಚಟುವಟಿಕೆಗಳ ಮುಖಾಂತರ ಅವರಿಗೆ ಈಗಾಗಲೇ ಸಾಕಷ್ಟು ಮಹತ್ವವನ್ನ ಕೃಷಿ ಮಹಿಳೆಯರಿಗೆ ಸಿಗುವ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು ಸಾಕಷ್ಟು ಪ್ರಮುಖವಾಗಿ ಅವರಿಗೆ ಕೊಡ್ತಾ ಇದ್ದಾರೆ. ಇದಲ್ಲದೆ ಇಂದಿನ ಕೃಷಿ ಮಹಿಳೆಯರು ಹೆಚ್ಚಾಗಿ ಕೃಷಿ ಉದ್ಯಮಶೀಲತೆ ಮತ್ತು ನೂತನ ಕೃಷಿ ತಂತ್ರಜ್ಞಾನ, ಆಹಾರ ಸಂಸ್ಕರಣೆ ಮತ್ತು ಮೌಲ್ಯಯುತ ಉತ್ಪನ್ನಗಳತ್ತ ಹೆಜ್ಜೆ ಹಾಕುತ್ತಿರುವ ಈ ದಿನದಲ್ಲಿ ಕೃಷಿ ನಿರತ ಮಹಿಳಾ ದಿನಾಚರಣೆಯು ಮಹಿಳೆಯರಿಗೆ ಮತ್ತು ಯುವತರಿಗೆ ಸ್ಫೂರ್ತಿ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕಂತೇಳಿ ನಮ್ಮ ಗೌರವಾನ್ವಿತ ಕುಲಪತಿಗಳು ಹಾಗೂ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಬಿ ಯಮಲಾ ನಾಯಕ್ ಸರ್ ಅವರನ್ನ ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಅವರಿಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಈ ವಿಶೇಷ ಕಾರ್ಯಕ್ರಮವನ್ನು ಒಬ್ಬ ವಿಶೇಷ ವ್ಯಕ್ತಿಯೊಡನೆ ಉದ್ಘಾಟನೆ ಮಾಡಬೇಕಂತ ಯೋಚನೆ ಮಾಡಿದಾಗ ನಮಗೆ ನೆನಪಾಗಿದ್ದು ಶ್ರೀಮತಿ ಪ್ರತಿಭಾ ಅವರು. ಯಾಕಂದ್ರೆ ನಮ್ಮ ಈ ಕೃಷಿ ನಿರತ ಮಹಿಳೆಯರು ಸಾಕಷ್ಟು ಉತ್ಪನ್ನಗಳನ್ನ ಉತ್ಪಾದಿಸ್ತಾ ಇದ್ದಾರೆ, ಆದ್ರೆ ಅವರಿಗೆ ಸೂಕ್ತ ಮಾರುಕಟ್ಟೆ ಕಲ್ಪಿಸುವ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಅವರ ಕಾರ್ಯಕ್ಕೆ ನಮ್ಮ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೆ ಅವರನ್ನ ಕೇಳಿಕೊಂಡಾಗ ಅವರು ಸಂತೋಷದಿಂದ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಆಗಿಸಿದ್ದಾರೆ. ಅವರಿಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಡೀನ್ ಸ್ನಾತಕೋತ್ತರಾದಂತಹ ಡಾಕ್ಟರ್ ನಾರಾಯಣ್ ಮಾವರ್ಕರ್ ಸರ್ ಅವರನ್ನ ಕೇಳಿಕೊಂಡಾಗ ಈ ಕಾರ್ಯಕ್ರಮಕ್ಕೆ ಒಪ್ಪಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿ ನಮ್ಮ ಕೃಷಿ ಮಹಾವಿದ್ಯಾಲಯದ ಡೀನ್ ಹಾಗೂ ಈ ನವಿಲೆ ಆವರಣದ ಮುಖ್ಯಸ್ಥರಾದಂತಹ ಡಾಕ್ಟರ್ ತಿ ತಿಪ್ಪೇಶ್ ಅವರು ಕೂಡ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಂತ ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರಾದಂತಹ ಡಾಕ್ಟರ್ ಸಂಜಯ್ ಅವರು ಕೂಡ ನಮ್ಮ ಈಗ ಆಹ್ವಾನಕ್ಕೆ ಮಾಡಿದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಕೃಷಿ ಇಲಾಖೆಯ ಉಪನಿರ್ದೇಶಕರಾದ ಶ್ರೀಮತಿ ಮಂಜುಳ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರೆ ಅವರಿಗೂ ಕೂಡ ನಮ್ಮ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಹಾಗೂ ವಲಯ ಕೃಷಿ ಸಂಶೋಧನಾ ಕೇಂದ್ರ ಕೃಷಿ ಮಹಾವಿದ್ಯಾಲಯದ ವಿಜ್ಞಾನಿಗಳು ಕೂಡ ಭಾಗವಹಿಸಿದ್ದಾರೆ. ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಮಾಧ್ಯಮ ಪ್ರತಿನಿಧಿಗಳಾದ ಪ್ರಮುಖವಾಗಿ ಆಕಾಶವಾಣಿಯಿಂದ ಡಾಕ್ಟರ್ ಸುಧಾಕರ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆಯ ವಿವಿಧ ಭಾಗಗಳಿಂದ ಕೃಷಿ ಮಹಿಳೆಯರು ಆಗಮಿಸಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಅಧಿಕಾರಿಗಳು ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಕಾರ್ಯಕ್ರಮದ ಉದ್ದೇಶವನ್ನು ತಿಳಿಸಿಕೊಟ್ಟು ಸರ್ವರಿಗೂ ಸ್ವಾಗತ ಕೋರಿದ ತಮಗೂ ಸಹ ಶಿಬಿರಾರ್ಥಿಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಸರ್. ಇಂದಿನ ಕಾರ್ಯಕ್ರಮದಲ್ಲಿ ಶ್ರೀಮತಿ ಪ್ರತಿಭಾ ಎಂಬಿರ್ ಅವರು ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಉದ್ಘಾಟನೆಗೂ ಮುನ್ನ ಅವರ ಕಿರು ಪರಿಚಯವನ್ನ ಮಾಡಲಿಕ್ಕೆ ಇಚ್ಛಿಸುತ್ತೇನೆ. ಶ್ರೀಮತಿ ಪ್ರತಿಭಾರವರು ಮೂಲತಃ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನವರು. ವೃತ್ತಿಯಲ್ಲಿ ವಕೀಲೆಯಾದರೂ ಸಹ ಮುಖ್ಯ ವೃತ್ತಿಯಾಗಿ ರಂಗಭೂಮಿಯನ್ನ ಆಯ್ಕೆ ಮಾಡಿಕೊಂಡು ಈ ಕ್ಷೇತ್ರದಲ್ಲಿ 30 ವರ್ಷಗಳ ಅಗಾಧ ಅನುಭವವನ್ನ ಹೊಂದಿದ್ದಾರೆ. ತಮ್ಮ ಇಷ್ಟದ ರಂಗಭೂಮಿ ವೃತ್ತಿಯಲ್ಲಿ 80ಕ್ಕೂ ಹೆಚ್ಚು ನಾಟಕಗಳ ನಿರ್ದೇಶನ, ಹಲವಾರು ರಾಜ್ಯ ಮಟ್ಟದ ಮಕ್ಕಳ ರಂಗ ಶಿಬಿರಗಳು, ಕಲಿಕಾ ತರಬೇತಿ ಕಾರ್ಯಾಗಾರಗಳು, ಸರ್ಕಾರಿ ಶಾಲಾ ಮಕ್ಕಳಿಗಾಗಿಯೇ ಆರೋಗ್ಯ ಮತ್ತು ಜೀವನ ಕೌಶಲ್ಯ, ಪರಿಸರ ಪೂರಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದಾರೆ. ವಿಶೇಷವಾಗಿ ಜೀವನ್ಮುಖಿ ಸಂಸ್ಥೆಯನ್ನು ಹುಟ್ಟುಹಾಕುವ ಮೂಲಕ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿರುವ ಮಹಿಳೆಯರು ಕೈಗೊಳ್ಳುತ್ತಿರುವ ಸಣ್ಣ ಸಣ್ಣ ಉದ್ಯಮಗಳು, ಗೃಹ ಕೈಗಾರಿಕೆಗಳನ್ನು ಗುರುತಿಸಿ ಅವರಿಗೆ ಉತ್ತೇಜನ ಮತ್ತು ಮಾರ್ಗದರ್ಶನ ನೀಡಿ ಅವರು ತಯಾರಿಸಿದ ಉತ್ಪನ್ನಗಳಿಗೆ ಮಾರುಕಟ್ಟೆ ದೊರಕಿಸಲು ಅವ್ವ ಮಹಿಳಾ ಸಂತೆಯನ್ನು ಪ್ರತಿ 3 ತಿಂಗಳಿಗೊಮ್ಮೆ ಸಾಗರದಲ್ಲಿ ಆಯೋಜಿಸುತ್ತಿದ್ದಾರೆ. ನಿರಂತರವಾಗಿ ಆಯೋಜಿಸಿರುತ್ತಿರುವುದರಿಂದ ಸಾಗರದ ಮಹಿಳಾ ಉದ್ಯಮಿಗಳಷ್ಟೇ ಅಲ್ಲದೆ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಿಂದಲೂ ಹಾಗೂ ಶಿರಸಿ ಹಾಗೂ ಬೆಂಗಳೂರಿನಿಂದಲೂ ಸಹ ಉದ್ಯಮಿಗಳು ಭಾಗವಹಿಸಿ ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಇವರು ಪ್ರತ್ಯಕ್ಷರಾಗಿ ಕಾರಣಕರ್ತರಾಗಿದ್ದಾರೆ. ಅಷ್ಟೇ ಅಲ್ಲದೆ ಇವರು ವಿವಿಧ ಸಾಮಾಜಿಕ ಜವಾಬ್ದಾರಿಗಳಾದ 2017-18 ಕರ್ನಾಟಕ ನಾಟಕ ಅಕಾಡೆಮಿಯ ಸದಸ್ಯರಾಗಿದ್ದು ಶಿವಮೊಗ್ಗ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯರಾಗಿದ್ದರು. ಕೈಮಗ್ಗದ ನೇಕಾರಿಕೆಯಲ್ಲಿ ದೇಶದೆಲ್ಲೆಡೆ ಹೆಸರು ಮಾಡಿರುವ ಸಾಗರದ ಹೆಗ್ಗೋಡಿನ ಚರಕ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಗ್ರಾಮೀಣ ಕೈಗಾರಿಕೆಗಳನ್ನು ಬೆಳೆಸುತ್ತಿದ್ದಾರೆ ಮತ್ತು ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಜಿಲ್ಲಾ ಸಂಚಾಲಕರಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇವರ ಈ ಸಾಧನೆಗಳಿಗೆ ಜಿಲ್ಲಾ, ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದ 10 ಹಲವು ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. ಇಂತಹ ಸಾಮಾಜಿಕ ಜವಾಬ್ದಾರಿ ಹಾಗೂ ಕಳಕಳಿಯನ್ನು ಹೊಂದಿರುವಂತಹ ಮಹನೀಯರು ಇಂದು ಕೃಷಿ ನಿರತ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಭಾಗವಹಿಸಿರುವುದು ಈ ಕಾರ್ಯಕ್ರಮದ ಘನತೆಯನ್ನು ಹೆಚ್ಚಿಸಿದೆ ಅಂತ ಹೇಳುತ್ತಾ ಕಾರ್ಯಕ್ರಮಕ್ಕೆ ಶ್ರೀಮತಿ ಪ್ರತಿಭಾರವರು ದೀಪ ಬೆಳಗುವುದರ ಮುಖಾಂತರ ವಿದ್ಯುತ್ತವಾಗಿ ಚಾಲನೆ ನೀಡಬೇಕಾಗಿ ಕೇಳ್ಕೊತಾನೆ. ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸಹ ಕೈಜೋಡಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಉದ್ಘಾಟನೆಯನ್ನು ಮಾಡಿದಂತಹ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಇದೀಗ ಶ್ರೀಮತಿ ಪ್ರತಿಭಾರವರು ತಮ್ಮ ಉದ್ಘಾಟನಾ ನುಡಿಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ಸರ್ವರಿಗೂ ವಂದನೆಗಳನ್ನ ಮತ್ತೆ ಪ್ರೀತಿಯ ನಮಸ್ಕಾರಗಳನ್ನ ತಿಳಿಸುತ್ತಾ ಒಂದೆರಡು ಮಾತುಗಳನ್ನ ಹೇಳಕ್ ಇಷ್ಟಪಡ್ತೇನೆ. ಬಹಳ ದೊಡ್ಡ ಜವಾಬ್ದಾರಿ ಉದ್ಘಾಟನೆ ಮಾಡೋದು. ನಿಜವಾಗ್ಲೂ ನನಗೆ ಸಂತೋಷ, ಹೆಮ್ಮೆ ಆಗಿದೆ. ಬಹಳ ಪ್ರೀತಿಯಿಂದ ಇದನ್ನ ಉದ್ಘಾಟನೆ ಮಾಡಿದ್ದೀನಿ. ಮೇಡಮ್ ಪರಿಚಯದಲ್ಲಿ ತುಂಬಾ ದೊಡ್ಡಕ್ಕೆ ಹೇಳಿದ್ದಾರೆ, ಅಷ್ಟೆಲ್ಲ ಏನಿಲ್ಲ. ನಾನು ಎಲ್ಲರ ಹಾಗೆ ಸಾಮಾನ್ಯಳು, ಸಾಮಾನ್ಯರಲ್ಲಿ ಸಾಮಾನ್ಯಳು ಅಂತ ಅನ್ಕೊಂಡು ಅದಕ್ಕಿಂತ ಹೆಚ್ಚಾಗಿ ಇವತ್ತು ಉದ್ಘಾಟನೆ ಮಾಡ್ಲಿಕ್ಕೆ ನನ್ಗಿದ್ವ ಬಹಳ ಇನ್ನೊಂದು ಸಣ್ಣ ಕ್ವಾಲಿಟಿ ಅಂತ ಏನ್ ಹೇಳ್ತೀವಿ ಅದೇನು ಅಂದ್ರೆ, ನಾನು ರೈತ ಕುಟುಂಬದಿಂದ ಬಂದವಳು. ಮತ್ತೆ ನನ್ನ ಅಜ್ಜಿ ಅಪ್ಪನ ತಾಯಿ ಸ್ವತಃ ಅವರು ನಿತ್ತು ತೋಟ ಮಾಡ್ತಾ ಇದ್ರು. ಈಗೇನು ಭದ್ರಾವತಿ ತಾಲೂಕಿನ ಹೊಳೆಹೊನ್ನೂರ್ ಹತ್ರ ಒಂದು ಮೈದೊಳಲು ಅನ್ನೋ ಪುಟ್ಟ ಗ್ರಾಮ ಇದೆ, ಮಲ್ಲಿಗೇನಹಳ್ಳಿ ಅಂತೇಳಿ. ನಮ್ಮ ಅಜ್ಜನಿಗಿಂತ ಹೆಚ್ಚಾಗಿ ಅಜ್ಜಿ ಕೃಷಿ ಮಾಡಿದ್ರು. ಇವತ್ತು ನೋಡಿದಾಗ ನಂಗೆ ಅವ್ರ ನೆನಪಾಯ್ತು, ಹನುಮಕ್ಕ ಅಂತ ಅವ್ರ ಹೆಸರು. ದಿನಾ ತೋಟಕ್ ಹೋಗ್ತಿದ್ರು, ಯಾರು ಹೋಗ್ಲಿ ಬಿಡ್ಲಿ, ಬೆಳಿಗ್ಗೆ ತೋಟಕ್ ಹೋಗಿ ಅಲ್ಲಿ ಬಿದ್ದ ಅಡಕೆಗಳನ್ನ ಆರಿಸೋರು, ಅಲ್ಲಿನ ಬಾವಿಯಿಂದ ನೀರ್ ತೆಗೆದು ಟೀ ಮಾಡಿ ಕೊಡೋರು. ಒಂದ್ ಲೋಟ ಹಾಲಲ್ಲಿ 4 ಜನ ಹೋದ್ರು ಟೀ ಮಾಡ್ಕೊಡೋರು, 10 ಜನ ಹೋದ್ರು ಟೀ ಮಾಡ್ಕೊಡೋರು. ನಂಗೆ ಇವತ್ತು ಅದೆಲ್ಲ ನೆನಪಾಯ್ತು. ಸೊ ಕೃಷಿ ಕುಟುಂಬದಿಂದ ಬಂದಿದ್ದು ಅಷ್ಟು ಮಾತ್ರ ಹೇಳ್ಬಲ್ಲೆ. ನಾನೇನು ಕೃಷಿಕಳಲ್ಲ, ಆ ಕ್ಷೇತ್ರದಲ್ಲಿ ಅಷ್ಟು ಕೆಲಸ ಮಾಡಿಲ್ಲ, ಆದ್ರೆ ತುಂಬಾ ಗೌರವ ಇದೆ. ಯಾಕೆ ಅಂತಂದ್ರೆ ಕೃಷಿ ನಮ್ಮ ದೇಶದ ಬೆನ್ನೆಲುಬು ಅನ್ನೋದು ನಮ್ಗೆಲ್ರಿಗೂ ಗೊತ್ತು. ಎಲ್ಲರೂ ನಿಂತಿರೋದು ಕೃಷಿಯ ಆಧಾರಿತವಾಗಿನೇ. ಸರ್ ಮಾತಾಡ್ತಾ ಹೇಳ್ದಂಗೆ 75% ಕೃಷಿಲಿ ಹೆಣ್ಮಕ್ಳು ತೊಡಗಿಸ್ಕೊಂಡಿದ್ದಾರೆ ಅಂತ. ಇವತ್ತು ತುಂಬಾ ಸಂತೋಷ ಏನು ಅಂದ್ರೆ, ನಾವೆಲ್ಲ ಅಂದ್ರೆ ಸಾಧಾರಣ ಹೆಣ್ಮಕ್ಳು ತುಂಬಾ ಶ್ರಮದಿಂದ ಕೆಲಸ ಮಾಡ್ತಿರ್ತೀವಿ ಗ್ರಾಮೀಣ ಭಾಗದಲ್ಲಿ. ಮಾಡ್ತಾ ಮಾಡ್ತಾನೆ ಗುಣಗ್ತಾ ಇರ್ತೀವಿ, ಅಯ್ಯೋ ನಮ್ ಕೆಲ್ಸಕ್ಕೆ ಏನ್ ಬೆಲೆ ಇದೆ, ನಾವು ಮಾಡ್ತಾನೆ ಇರ್ತೀವಿ ಅಂತ ಅನ್ನೋದು ಹೇಳ್ತಾನೆ ಇರ್ತೀವಿ. ಆದರೆ ಇವತ್ತು ನಮ್ಗೆ ಖುಷಿ ಅನ್ಸೋದು, ಹೆಮ್ಮೆ ಅನ್ಸೋದು ಅಂತಹ ರೈತ ಮಹಿಳೆಯರನ್ನ, ಶ್ರಮಿಕರನ್ನ ಗುರುತಿಸೋದು, ಅವರ ಕೆಲಸಕ್ಕೆ ಗೌರವಿಸುವ ಒಂದು ಕಾರ್ಯಕ್ರಮವನ್ನ ನಂಬ್ಕೊಂಡಿದ್ದಾರೆ, ಗುರುತಿಸ್ತಾರೆ ಅಂತ ಅನ್ನೋದಿದೆಯಲ್ಲ, ಒಂದು ವಿಶ್ವವಿದ್ಯಾನಿಲಯದ ಮಟ್ಟದಲ್ಲಿ ಅಂತವರನ್ನ ಗುರುತಿಸಿ ಅವರ ಶ್ರಮಕ್ಕೆ ಒಂದು ಬೆಲೆಯನ್ನ ಹೇಳೋದಿದೆಯಲ್ಲ, ಅದು ನಿಜಕ್ಕೂ ಶ್ಲಾಘನೀಯ ಕೆಲಸ. ಆ ಒಂದು ಕೆಲಸವನ್ನ ಮಾಡ್ತಿರ್ತಕ್ಕಂತ ಯೂನಿವರ್ಸಿಟಿಯ ಎಲ್ರಿಗೂ ಕೂಡ ಮೊದಲನೇದಾಗಿ ನಮ್ಮೆಲ್ಲ ರೈತ ಮಹಿಳೆಯರ ಪರವಾಗಿ ಅಭಿನಂದನೆಯನ್ನ ತಿಳಿಸಕ್ ಇಷ್ಟಪಡ್ತೇನೆ. ಇನ್ನು ಮಾತಾಡ್ತಾ, ನಿಮ್ಗೆಲ್ಲರಿಗೂ ತರಬೇತಿ ಇದೆ, ನಿಮ್ಮ ಕ್ಷೇತ್ರದಲ್ಲಿ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಏನ್ ಕೆಲಸ ಮಾಡ್ಬೇಕು ಅಂತ ಗೊತ್ತಿದೆ. ಆದ್ರೆ ನಾನು ಇದನ್ನ ಪ್ರಶ್ನೆ ಮಾಡಿ ಒಂದೆರಡು ಮಾತುಗಳನ್ನ ಆಡ್ಬಹುದು ಅಂತಂದ್ರೆ, ಏನಪ್ಪಾ ಅಂತ ಅಂದ್ರೆ, ನಮ್ಮ ಜೀವನ್ಮುಖಿ ಸಂಸ್ಥೆ ಬಗ್ಗೆ ನಾನು ಹೇಳ್ತೇನೆ. ಜೊತೆಯಲ್ಲಿ ಸ್ವಾವಲಂಬನೆ ಉಳಿತಾಯ ಅಂತ ಬಂದಾಗ ನಾವೆಲ್ರು ಎಲ್ಲರಿಗೂ ಗೊತ್ತು ಮ್ಯಾನೇಜ್ ಮಾಡೋದು, ಹೆಣ್ಮಕ್ಳಿಗೆ ತುಂಬಾ ಚೆನ್ನಾಗಿ ಗೊತ್ತು, ಹಣವನ್ನ ಹೇಗೆ ಮ್ಯಾನೇಜ್ ಮಾಡ್ಬೇಕು ಗೊತ್ತು, ಸಂಬಂಧಗಳನ್ನ ನಾವ್ ಹೇಗೆ ಗಟ್ಟಿಗೊಳಿಸ್ಕೋಬೇಕು ಗೊತ್ತು, ಜೊತೆಯಲ್ಲಿ ಆರ್ಥಿಕವಾಗಿ ಹೇಗೆ ನಾವು ಸ್ವಾವಲಂಬಿಗಳಾಗಬೇಕು ಅನ್ನೋದು ಎಲ್ಲವೂ ನಮ್ಗೆ ಗೊತ್ತಿದೆ. ಯಾಕಂದ್ರೆ ಹೆಚ್ಚು ಶ್ರಮ ಪಡೋದು ಹೆಣ್ಮಕ್ಳೇನೆ, ಅವ್ರು ದುಡಿಯೋ ವರ್ಗದ ಹೆಣ್ಮಕ್ಳೇ ಆಗಿರ್ಬೋದು, ಅಥವಾ ನಾವೇನು ಮನೇಲೆ ಇರ್ತೀವಿ ಗೃಹಿಣಿಯರಾಗಿರ್ತೀವಿ ಅಂತ ಹೇಳ್ತೀವಿ, ಎಲ್ರು ಕೂಡ ಹೆಚ್ಚಿನ ಶ್ರಮ ಹೆಚ್ಚಿನ ಪಾಲು ಕುಟುಂಬದಲ್ಲಿ ಅತಿ ಹೆಚ್ಚು ಹೆಣ್ಮಕ್ಳದ ಅನ್ನೋದು ನಮಗ್ ಗೊತ್ತಿದೆ. ಉಳಿತಾಯದ ಕಾನ್ಸೆಪ್ಟ್ ಚೆನ್ನಾಗಿ ಗೊತ್ತು ನಮ್ಗೆ, ಹಣ ಗಳಿಸಿ ಅದರಲ್ಲಿ ಉಳಿಸ್ತೀವಿ ಅನ್ನೋದು ಮಾತ್ರ ಉಳಿತಾಯ ಅಲ್ಲ, ನಾವು ಪ್ರತಿದಿನದ ಬದುಕಿನಲ್ಲಿ ಏನನ್ನ ವ್ಯಯ ಮಾಡಲ್ಲ ವೇಸ್ಟ್ ಮಾಡಲ್ವೋ ಅದು ದೊಡ್ಡ ಉಳಿತಾಯ, ಅದೇ ದೊಡ್ಡ ಬಂಡವಾಳ ಅನ್ನೋದನ್ನು ಕೂಡ ನಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತಿರುವಂತ ವಿಷಯನೇ. ಅದನ್ನೇ ಆಧಾರವಾಗಿಟ್ಕೊಂಡ್ರೆ ನಾವು ಬಹಳಷ್ಟು ಗಳಿಸಬಹುದು. ಎಲ್ಲಿ ನಾವು ಪಡ್ಕೊಳ್ತೀವಿ ಅನ್ನೋದಕ್ಕಿಂತ ಇರೋದನ್ನ ಉಳಿತಾಯ ಮಾಡ್ತೀವಿ, ವ್ಯಯ ಮಾಡಲ್ಲ, ಅನಗತ್ಯವಾಗಿ ಖರ್ಚು ಮಾಡಲ್ಲ ಅನ್ನೋದಿದ್ರೆ, ಉದಾಹರಣೆಗೆ ನಾವು ಒಂದು ತರಕಾರಿ ತಗೊಂಡವಾಗ್ದೇನೆ ಎಷ್ಟು ತಗೋಬೇಕು ನಾಲ್ಕು ದಿನಕ್ಕೆ ಅಂತ ತಗೊಂಡ್ರೆ ಅದು ನಿಜವಾದ ಉಳಿತಾಯ. ಎಂಟು ದಿನಕ್ಕೆ ತಗೊಂಡು ನಾಲ್ಕು ದಿನದನ್ನ ನಾವು ವೇಸ್ಟ್ ಮಾಡ್ತೀವಿ ಅಂತಂದ್ರೆ ಅದು ದೊಡ್ಡ ವೇಸ್ಟ್ ಆಗಿರುತ್ತೆ. ಇದು ನಮ್ಗೆಲ್ರಿಗೂ ಹೆಣ್ಮಕ್ಳಿಗೆ ತುಂಬಾ ಚೆನ್ನಾಗಿ ಗೊತ್ತಿರುವ ಒಂದು ವ್ಯಾಕರಣ ಅಂತ ಅನ್ಕೊಳ್ತೀನಿ. ಇದನ್ನೇ ಆಧಾರವಾಗಿಟ್ಕೊಂಡು ನಾವು ಒಂದು ಅವ್ವ ಅನ್ನೋ ಸಂತೆ ಕಾನ್ಸೆಪ್ಟ್ ಅನ್ನ ಮಾಡ್ತಾ ಇದೀವಿ. ಅವ್ವ ಅಂತಂತ ನಾವ್ ಯಾಕೆ ಇಟ್ಕೊಂಡ್ವಿ ಅಂತಂದ್ರೆ, ತಾಯಿ, ತಾಯಿ ಅನ್ನೋದು ನಮ್ಮ ನೆಲ ಇರ್ಬೋದು, ನಮ್ಮ ಭಾಷೆ ಇರ್ಬೋದು, ಪ್ರತಿಯೊಂದನ್ನು ನಾವು ತಾಯಿ ರೂಪದಲ್ಲಿ ಕಾಣ್ತಾ ಹೋಗ್ತೀವಿ. ನಾವು ಮಾಡುವ ಕೆಲಸ ನಮ್ಮ ಶ್ರಮ, ಶ್ರಮದ ಬದುಕೇ ಸಭ್ಯ ಬದುಕು ಅನ್ನೋದನ್ನ ಒಂದು ಆಧಾರವಾಗಿಟ್ಕೊಂಡು ನಾವು ಚರಕವನ್ನ ಶುರು ಮಾಡಿದ್ವಿ. ಚರಕದಲ್ಲಿ ಕೈಮಗ್ಗ ನೇಕಾರಿಕೆಯಲ್ಲಿ ಸುಮಾರಷ್ಟು ಜನ ಹೆಣ್ಮಕ್ಳು ಆ ಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ. ಚರಕ ಕೂಡ ಹುಟ್ಟಿದ್ದು ಇದೇ ಒಂದು ಕಾನ್ಸೆಪ್ಟ್ ಅಲ್ಲಿ. ಆ ಹೆಣ್ಮಕ್ಳು ಬೇರೆ ಏನೋ ಕೆಲ್ಸಕ್ಕೆ ಹೋಗ್ತಾರೆ, ಯಾರ್ದೋ ಮನೆಗೆ ಪಾತ್ರೆ ತೊಳೆಯಕ್ ಹೋಗ್ತಾರೆ, ಬಟ್ಟೆ ತೊಳೆಯಕ್ ಹೋಗ್ತಾರೆ, ಆ ಒಂದು ಕಾನ್ಸೆಪ್ಟ್ ಅಲ್ಲಿರೋ ಹೆಣ್ಮಕ್ಳಿಗೂ ಕೂಡ ಇಲ್ಲ ನಾವು ಉದ್ಯೋಗ ಮಾಡ್ತೀವಿ ಅಂತ ಅನ್ನಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಅವರು ನೂಲಿನ ತರಬೇತಿ ತಗೊಂಡು ಕೈಮಗ್ಗ ಮತ್ತು ನೈಸರ್ಗಿಕ ಬಣ್ಣಗಾರಿಕೆ ವಿಭಾಗದಲ್ಲಿ ಕೆಲಸ ಮಾಡ್ತಾರೆ. ಅದರ ಒಂದು ಭಾಗವಾಗಿ ನಾವು ಜೀವನ್ ಮುಖಿ ಅಂತ ಸಂಸ್ಥೆಯನ್ನು ಹುಟ್ಟು ಹಾಕಿಕೊಂಡು ಸಾಗರ ಪ್ರದೇಶದಲ್ಲಿ ಬೇರೆ ಬೇರೆ ಹೆಣ್ಣುಮಕ್ಳು ಬಹಳಷ್ಟು ಕೌಶಲ್ಯ ಇರ್ತದೆ. ನಾವ್ ಅನ್ಕೊಂಡ್ಬಿಟ್ಟಿರ್ತೀವಿ ಉದ್ಯೋಗಸ್ಥ ಮಹಿಳೆಯರು ಮಾತ್ರ ದುಡಿತಾರೆ, ಅವ್ರು ಮಾತ್ರ ರೆಸ್ಪೆಕ್ಟೆಡ್, ನಾವು ಮನೇಲಿ ಇರ್ತೀವಿ ನಮ್ಗೆ ಏನು ಇಲ್ಲ ಅಂತ ಎಲ್ಲೋ ಒಂದ್ ಕಡೆ ಅನ್ಕೊಂಡ್ಬಿಡ್ತೀವಿ. ಖಂಡಿತವಾಗಿಯೂ ಇಲ್ಲ, ನಮ್ಗಿರುವ ಒಂದು ಕೌಶಲ್ಯವನ್ನ ಬಳಸ್ಕೊಂಡು, ಉದಾಹರಣೆಗೆ ಬಹಳ ಸಿಂಪಲ್ ಆಗಿ ಸರಳವಾಗಿ ನಾವೆಲ್ಲ ಅಡ್ಗೆ ಮಾಡ್ತೀವಿ. ಹೆಣ್ಮಕ್ ಅಡ್ಗೆ ಅಯ್ಯೋ ನಾವು ಮನೇಲಿ ಇರೋದೇ ಅಡ್ಗೆ ಮಾಡೋಕೆ, ನಾವು ಮಾಡ್ ಹಾಕಕ್ಕೆ ಅಂತಾನೆ ಅನ್ಕೋತಿರ್ತೀವಿ. ಆ ಮಾಡ್ ಹಾಕಕ್ಕೆ ಅನ್ನೋ ಪದನೇ ನಾವು ಸ್ವಲ್ಪ ವಿಭಿನ್ನವಾಗಿ ಯೋಚನೆ ಮಾಡಿಕೊಂಡು ನಮ್ಮ ಪ್ರದೇಶದಲ್ಲಿ ನಮ್ಮ ಕುಟುಂಬದಲ್ಲಿ ಹಿಂದಿನಿಂದ ಮಾಡಿರುವ ಸಾಂಪ್ರದಾಯಿಕ ತಿನಿಸುಗಳು ಏನಿದೆ ಅನ್ನೋದನ್ನ ಗುರುತು ಮಾಡ್ಕೊಂಡು ಅದನ್ನ ನಾವು ಚೆನ್ನಾಗಿ ಮಾಡ್ತೀವ, ಅಥವಾ ನಮ್ಮ ತಾಯಿ ಚೆನ್ನಾಗಿ ಮಾಡ್ತಾರ, ನಮ್ಮ ಅತ್ತೆ ಚೆನ್ನಾಗಿ ಮಾಡ್ತಾರ, ಅದನ್ನ ಇನ್ನೊಂಚೂರು ಹೇಗೆ ಇಂಪ್ರೂವ್ ಮಾಡಬಹುದು ಅಂತ ಅನ್ಕೊಂಡು ಅದನ್ನ ಟ್ರೈನಿಂಗ್ ತಗೊಂಡು ನಾಲ್ಕು ಜನಕ್ಕೆ ಮಾಡೋ ಕಡೆ ನಾವು 10 ಜನಕ್ಕೆ ಮಾಡ್ಲಿಕ್ಕೆ ಸಾಧ್ಯನಾ, 20 ಜನಕ್ಕೆ ಮಾಡ್ಲಿಕ್ಕೆ ಸಾಧ್ಯನಾ, ಈ ತರ ಯೋಚನೆ ಮಾಡಿ ಏನನ್ನ ನಾವು ಮಾಡ್ತೀವಿ ಅದನ್ನ ಹೆಚ್ಚು ಪ್ರಮಾಣದಲ್ಲಿ ಮಾಡುವ ಒಂದು ಸಾಧ್ಯತೆಗಳನ್ನ ಸೃಷ್ಟಿ ಮಾಡಿಕೊಂಡ್ರೆ ನಾವು ಮಾರುಕಟ್ಟೆನ ನಾವೇ ನಿರ್ಮಿಸ್ಕೋಬೇಕಾಗ್ತದೆ. ಇವಾಗ ಯಾರೋ ಬರ್ತಾರೆ, ಎಲ್ಲೋ ಮಾರ್ಕೆಟ್ ಸಿಗುತ್ತೆ, ಈ ತುಂಬಾ ಕಾಂಪಿಟೇಟಿವ್ ಜಗತ್ತು ಇವಾಗ, ಆನ್ಲೈನ್ ಮಾರುಕಟ್ಟೆನೂ ಶುರುವಾಗಿದೆ. ಇಂತ ಹೊತ್ತಲ್ಲಿ ಬಹಳ ದೊಡ್ಡದಿನ ಹೌದು ನಾನು ಮಾಡ್ತೇನೆ, ತಯಾರ್ ಮಾಡ್ತೇನೆ, ನಮ್ಗೆ ಆ ಸಾಧ್ಯತೆ ಇದೆ, ಆದ್ರೆ ತಲುಪಿಸೋದು ಹೇಗೆ ಅನ್ನೋದು ಬಹಳ ದೊಡ್ಡ ಸವಾಲಿನ ಕಾಲದಲ್ಲಿ ನಮಗ್ ನಾವೇ ಅದನ್ನ ಸೃಷ್ಟಿ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಯಾವ ಮಹಿಳೆಯರು ಇರ್ತಾರೆ. ಈಗ ಉದಾಹರಣೆಗೆ ಅಡಿಗೆನ ನಾನು ಹೇಗೆ ಉದಾಹರಣೆ ಕೊಟ್ನೋ, ನಮ್ಮ ಮನೇಲಿ ಒಂದಿಷ್ಟು ಹಿತ್ತಲಿದೆ, ಜಾಗ ಇದೆ, ಕೆಲವು ವಸ್ತುಗಳನ್ನ ನಿಮಗೆ ಮಾತ್ರ ಚೆನ್ನಾಗಿ ಗೊತ್ತಿರುತ್ತೆ, ಅರ್ಶನ ಪುಡಿ ಇರ್ಬೋದು ಅಥವಾ ಅರ್ಶನ ಇರ್ಬೋದು, ಬೇರೆ ಬೇರೆ ಏನೋ ಶುಂಠಿನೋ ಸಾವಯವವಾಗಿ ಬೆಳೆಯುವಂತದ್ದು ನಿಮಗೆ ಮಾತ್ರ ಸಾಧ್ಯತೆ ಇರುತ್ತೆ, ಅಥವಾ ಒಳ್ಳೆ ಹೂಗಳಿರ್ಬೋದು, ಹೂವಿಗೂ ಒಳ್ಳೆ ಮಾರುಕಟ್ಟೆ ಇದೆ. ನೀವೇನನ್ನ ಬೆಳಿತೀರಾ, ನೀವೇನನ್ನ ಸೃಷ್ಟಿ ಮಾಡಕ್ ಸಾಧ್ಯ ಇದೆ ಮನೆಯಲ್ಲಿ, ಮನೆ ಹಿತ್ತಲಲ್ಲಿ, ಮನೆಯ ಅಡಿಗೆ ಮನೆಯಲ್ಲಿ ಅಥವಾ ಅಂಗಳದಲ್ಲಿ ನೀವೇನ್ ಕುತ್ಕೊಂಡು ಒಂದ್ ಕಸೂತಿ ಹೊಲಿಗೆ ಹಾಕ್ತೀರಾ, ಸೊ ಇವೆಲ್ಲವನ್ನ ಇಟ್ಕೊಂಡು ಇವತ್ತು ಮಾರುಕಟ್ಟೆನ ಸೃಷ್ಟಿ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಒಂದು ಕೃಷಿ ವಿಶ್ವವಿದ್ಯಾನಿಲಯ ಇರ್ಬೋದು ಅಥವಾ ಬೇರೆ ಬೇರೆ ಇಲಾಖೆಗಳು, ಮಹಿಳಾ ಇಲಾಖೆಗಳಿಂದನೂ ಈಗ ಎಲ್ಲ ಕಡೆನೂ ಎಕ್ಸಿಬಿಷನ್ಸ್ ಗಳು ನಡೀತಾ ಇದೆ, ವಸ್ತು ಪ್ರದರ್ಶನಗಳು ಮಾರುಕಟ್ಟೆಗಳು ನಡೆಯುತ್ತೆ. ಅದೇ ರೀತಿ ನಾವು ಜೀವನ್ಮುಖಿ ಶುರು ಮಾಡಿ ನಮ್ಮ ಪರಿಚಿತರು ಯಾರಿದ್ದಾರೆ, ಮೆಂಬರ್ಸ್ ಯಾರಿದ್ದಾರೆ ಅಥವಾ ಹೊರಗಡೆಯವರು ಯಾರಿದ್ದಾರೆ, ನಮ್ಮ ಊರಿನ ಮಿತಿಯಲ್ಲಿ ಯಾರಿದ್ದಾರೆ, ಅವ್ರಿಗೆ ಆಹ್ವಾನ ಕೊಡ್ತೇವೆ. ಸೊ ನೀವೇನನ್ನು ತಯಾರು ಮಾಡ್ತೀರಾ, ಆದ್ರೆ ಅದು ಒಂದು ಶುದ್ಧವಾಗಿರ್ಬೇಕು. ಮೊದಲನೇದಾಗಿ ಶುದ್ಧವಾಗಿರ್ಬೇಕು. ನಿಮ್ಮ ಪ್ರೈಸ್ ನೀವು ನಿಗದಿ ಮಾಡಿ ಅದಕ್ಕೆ ಸರಿಯಾಗಿ. ಆದ್ರೆ ನಾವು ಆಹಾರವನ್ನ ಕೊಡ್ತೀವಿ ಅಂದ್ರೆ ಅದಕ್ಕೆ ತುಂಬಾ ಒಳ್ಳೆಯ ರಾ ಮೆಟೀರಿಯಲ್ಸ್ ಅನ್ನ ಯೂಸ್ ಮಾಡ್ಬೇಕು, ಒಳ್ಳೆ ಎಣ್ಣೆ ಬಳಸ್ಬೇಕು, ಒಳ್ಳೆ ನೀರು ಬಳಸ್ಬೇಕು, ಮೈದಾ ಸಕ್ಕರೆ ಈ ತರದನ್ನ ಕಡಿಮೆ ಬಳಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಗಳನ್ನ ಇಟ್ಕೊಂಡು ನಾವು ಶುರು ಮಾಡ್ತೇವೆ. ಆ ನಿಟ್ಟಲ್ಲಿ ಅವರು ಮನೆಯಿಂದ ಆಹಾರಗಳನ್ನು ತಯಾರು ಮಾಡ್ಕೊಂಡ್ ಬರ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಅದನ್ನ ಮೊದಲೇ ಪತ್ರಿಕೆಯಲ್ಲಿ ಪ್ರಕಟಣೆಗೊಳಿಸಿ ಇವತ್ತು ಸಂತೆ ಇದೆ, ಬನ್ನಿ, ನಮ್ಮ ಹೆಣ್ಮಕ್ಳು ಈ ತರದ ಅಡಿಗೆಗಳನ್ನ ಮಾಡ್ತಾರೆ. ನಮ್ದು ಮಲೆನಾಡಿನಲ್ಲಿ ಪ್ರಸಿದ್ಧವಾಗಿರುವಂತಹ ಅಡಿಗೆಗಳನ್ನ ಮಾಡ್ತಾರೆ. ಅವ್ರಿಗೆ ಅಲ್ಲಿನ ಭಾಗಕ್ಕೆ ಬೇಕಾದಂತಹ ಗಿಡಗಳಿರ್ಬೋದು, ಹೂಗಳಿರ್ಬೋದು, ತರಕಾರಿಗಳಿರ್ಬೋದು, ಬೆಳೆದವ್ರು ತಗೊಂಡ್ ಬರ್ತಾರೆ. ಎಷ್ಟೋ ಸಲ ಸಣ್ಣ ಸಣ್ಣ ಗಿಡಗಳು ಕಟಿಂಗ್ ಮಾಡಿ ನಮ್ಗೆ ಇದ್ ಮಾಡಕ್ ಬರಲ್ಲ ಬೇರೆಯವ್ರಿಗೆ, ಸೊ ತಗೊಂಡ್ ಬರ್ತಾರೆ ಮಾಡ್ಬಿಟ್ಟು, ಸೊ ಅದನ್ನ ಮಾರಾಟಕ್ಕೆ ಇಡ್ತಾರೆ. ಸೊ ನಾವು ಮನೇಲಿ ಗಿಡಗಳು ಒಂದೊಂದ್ ಕಟಿಂಗ್ ಎಷ್ಟು ಬಿಡ್ತೀವಿ ತೆಗೆದು, ಜಾಸ್ತಿ ಆದ್ರೆ ಅದನ್ನ 20 ಪ್ಯಾಕೆಟ್ ಏನ್ ಎಸಿಲಿಕ್ಕೆ ಅಂತ ಕಟ್ ಮಾಡಿರುವಂತಹ 20 ಕಟಿಂಗ್ ಗಳನ್ನ ತಗೊಂಡ್ ಬಂದು ಪ್ಯಾಕ್ ಮಾಡಿ ಮಾರಿದ್ರೆ ಅದಕ್ಕೇನು ಮನೇಲಿ ಎಸ್ತ್ರೆ ಏನು ಇಲ್ಲ, ಒಂದ್ ಗಿಡಕ್ಕೆ ಗೊಬ್ಬರ ಆಗತ್ತೆ, ಏನು ಇಲ್ಲ ಅಲ್ಲ, ಎಸ್ತ್ರೆ ಗೊಬ್ಬರ ಆಗಿರುತ್ತೆ. ಅದನ್ನ ತಗೊಂಡ್ಬಂದು ಒಂದ್ ಗಿಡಕ್ಕೆ 50 ರೂಪಾಯಿ ಹಾಗೆ ಮಾರಿದ್ರು 20 ಗಿಡಗಳಾಗಿರುತ್ತೆ. ಇದು ಉದಾಹರಣೆ. ಈ ತರದ್ದು ತುಂಬಾ ಸಾಧ್ಯತೆಗಳಿದೆ. ನಿಮಗೆ ಚೆನ್ನಾಗಿ ಒಂದು ಅಡಿಗೆ ಮಾಡಕ್ ಬರುತ್ತೆ ಅಂತಂದ್ರೆ ನೀವು ಮನೆಯವ್ರಿಗೆ ಬಡಿಸಿರ್ತೀರ, ಖುಷಿ ಆಗಿರುತ್ತೆ. ಬಂದ ನೆಂಟ್ರಿಗೆ ಬಡಿಸ್ತೀವಿ, ಅದು ಖುಷಿ ಆಗಿರುತ್ತೆ. ಅದನ್ನೇ ನಾವು ಉದ್ಯಮವನ್ನಾಗಿ ಮಾಡಿಕೊಡುವ ಸಾಧ್ಯತೆ ತುಂಬಾ ಇದೆ. ನೀವು ಒಂದ್ ಹೋಳಿಗೆ ಮಾಡ್ತೀರಾ, ಒಂದ್ ಕರ್ಜೆಕಾಯಿ ಮಾಡ್ತೀರಾ, ಅಥವಾ ಒಂದ್ ರವಾ ಉಂಡೆ ಮಾಡ್ತೀರಾ, ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ತನ್ನಿ, ಅದನ್ನ ಮಾರುಕಟ್ಟೆಯಲ್ಲಿ ಮಾಡಿ. ಅದಕ್ಕೆ ಸ್ವಲ್ಪ ಶ್ರಮ ಪಡಬೇಕಾಗ್ತದೆ, ಆದ್ರೆ ಅದನ್ನ ಮಾಡಿದ್ರೆ ಖಂಡಿತವಾಗಿಯೂ ಸಕ್ಸಸ್ ಆಗಕ್ಕೆ ಸಾಧ್ಯತೆ ಇದೆ. ಈಗಂತೂ ತುಂಬಾ ಜನ ನಗರ ಪ್ರದೇಶದವರು ಹುಡುಕೊಂಡು ಬರ್ತಾರೆ. ಈಗ ನೋಡಿ ಹೇಗಿದೆ ಅಂತಂದ್ರೆ, ಮೊದಲೆಲ್ಲ ಹೋಟೆಲ್ ತರ ಊಟ ಮಾಡ್ಬೇಕು, ಹೋಟೆಲ್ ತರ ಕಾನ್ಸೆಪ್ಟ್ ಅಂತ, ಈಗೆಲ್ಲವೂ ಮನೆ ತರ ಅಂತ ಹುಡ್ಕೊಂಡ್ ಬರ್ತಾರೆ. ನೀವು ಮಾಲ್ಗಳಲ್ಲಿ ಹೋದ್ರೆ ಒಳಗಡೆ ಗುಡಿಸಲು ಹಾಕಿರ್ತಾರೆ, ಗುಡಿಸಲನ್ನೇ ತೆಗೆದು ಮಾಲ್ ಮಾಡಿರ್ತಾರೆ, ಅದ್ ಬೇರೆ ಪ್ರಶ್ನೆ. ಅಲ್ಲಿ ಹೋಗಿ ಮಕ್ಕಳಿಗೆ ಕರ್ಕೊಂಡ್ಬಂದು ನೋಡಿ ಇದು ಗುಡಿಸಲು ಹೀಗಿರುತ್ತೆ ಅಂತ ತೋರಿಸುವಂತ ಒಂದ್ ಕಾಲ್ಗಟ್ಟಕ್ಕೆ ನಾವು ಬಂದು ಇಟ್ಕೊಂಡಿದೀವಿ. ಹಾಗಾಗಿ ಮತ್ತೆ ಮತ್ತೆ ನಾವು ಮಣ್ಣನ್ನೇ ಹುಡುಕೊಂಡು ಬದುಕ್ತಾ ಇದೀವಿ. ಸಾವಯವ ಸಾವಯವ ಎಷ್ಟೋ ಸಲ ಸಾವಯವ ಅಂತ ಹೇಗಾಗೋಗಿದೆ ಅಂತಂದ್ರೆ ಆ ಹೆಸರಲ್ಲಿ ಏನನ್ ಕೊಟ್ರು ಬೆಂಗಳೂರಲ್ಲಿ ಸೇಲ್ ಆಗ್ಬಿಡುತ್ತೆ ಬ್ಲೈಂಡ್ ಆಗಿ. ಸೊ ಬೆಂಗಳೂರವರು ಅಥವಾ ದೊಡ್ಡ ದೊಡ್ಡ ನಗರ ಪ್ರದೇಶದಲ್ಲಿ ಹಂಗಾಗಿದೆ, ಬಟ್ ಇನ್ನು ಈ ಭಾಗದಲ್ಲಿ ಆ ತರದಕ್ಕೆ ಬಂದಿಲ್ಲ. ಸಾವಯವ ಅಂತಂದ್ರೆ ನಾವು ನೈಸರ್ಗಿಕವಾದನ್ನೇ ಕೊಡುವಂತಹ ಮನಸ್ಥಿತಿಯಲ್ಲಿ ಇದ್ದೀವಿ, ತಗೊಳ್ಳೋ ಮನಸ್ಥಿತಿಯಲ್ಲಿ ಇದಾರೆ ಜನ. ಹಾಗಾಗಿ ಆದಷ್ಟು ನಾವು ವಿಷ ಮುಕ್ತ ರಾಸಾಯನಿಕ ಮುಕ್ತವಾಗಿ ಬೆಳೆಯನ್ನ ಬೆಳೆದ್ರೆ ಅದು ಎಷ್ಟು ಕಷ್ಟ ಅನ್ನೋದು ನಮಗ್ ಗೊತ್ತು. ಭೂಮಿಯನ್ನ ನೆಚ್ಕೊಂಡು ಜೀವನ ಮಾಡೋರಿಗೆ ನಾವು ಹಿಂಗ್ ಹೇಳೋದು ಎಷ್ಟು ಕಷ್ಟ ಅಂತ ಗೊತ್ತು. ನಮ್ಮ ಭೂಮಿಗೇನೆ ನಾವು ರಾಸಾಯನಿಕವನ್ನ ಕೊಟ್ಟು ಕೊಟ್ಟು ಕೊಟ್ಟು ಅಭ್ಯಾಸ ಮಾಡ್ಬಿಟ್ಟಿದೀವಿ, ಆ ಮಟ್ಟಕ್ಕೆ ನಾವು ಬಂದು ನಿಂತಿದೀವಿ ಹಂಗಿರುವಾಗ. ಸೊ ಅದನ್ನ ಏನ್ ಮಾಡ್ಬೇಕು, ಹೇಗೆ ಅದನ್ನ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ನಿಮಗೆ ಬಿಟ್ಟಂತ ವಿಷಯ. ನಾವು ಕಳೆ ತೆಗಿಯೋಕು ಕೂಡ ಕಳೆನಾಶಕಗಳನ್ನ ಬಳಸ್ತಾ ಇರೋದು, ನಮಗ್ ನಾವೇ ವಿಷವನ್ನ ತಿಂದಂಗೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿರುವಂತ ವಿಚಾರ. ಸೊ ಇದಕ್ಕೆ ಆಲ್ಟರ್ನೇಟಿವ್ ಆಗಿ ನಾವು ನೈಸರ್ಗಿಕವಾಗಿ ಏನನ್ನ ಮಾಡಬಹುದು, ರಾಸಾಯನಿಕ ಮುಕ್ತವಾಗಿ ಏನನ್ನ ಬೆಳಿಬಹುದು, ಅದ್ರ ಜೊತೆಲಿ ಮುಂದಿನ ಪೀಳಿಗೆಗೆ ನಾವು ಬಿಟ್ಟೋಗ್ಬೇಕಾಗಿರೋದು ಅದೇನೆ, ಇನ್ನೇನು ಅಲ್ಲ ಅಂತ ಅನ್ನೋದ್ರ ಜೊತೆಲಿ. ಸೊ ಆ ತರದನ್ನ ನಾವು ಬೆಳೀತಾ ಹೋದ್ರೆ, ಆ ತರದನ್ನ ಮಾಡ್ತಾ ಹೋದ್ರೆ ಖಂಡಿತವಾಗಿಯೂ ಮಾರುಕಟ್ಟೆಗೆ ಬಹಳ ದೊಡ್ಡ ಸ್ಪೇಸ್ ಇದೆ. ಅಡಿಕೆ ಬೆಳೆಗಾರರು ಏನೆಲ್ಲ ಸಾಧ್ಯತೆಗಳನ್ನ ಮಾಡಿದಾರೆ, ಅಡಿಕೆ ಹಾಳೆ ಅಡಿಕೆ ಬಿಡಿ, ಅಡಿಕೆ ಎಲ್ಲೆಲ್ಲಿ ಹೋಗ್ತದೆ ಅದು ಬೇರೆ ವಿಷಯ. ಅಡಿಕೆಯಿಂದ ಏನ್ ಮಾಡ್ತಾರೆ ಬೇರೆ ಇರ್ಬೋದು. ಅಡಿಕೆ ಹಾಳೆದ ತಟ್ಟೆ ಮಾಡ್ತೇವೆ, ಅಡಿಕೆಯಿಂದ ಚೊಗರು ಗೊತ್ತಲ್ವಾ, ಅದರಿಂದ ನಮ್ಮ ನೈಸರ್ಗಿಕ ಬಣ್ಣಗಾರಿಕೆಗೆ ಅದನ್ನ ಬೆಳೆಸ್ತಾ ಇದೀವಿ. ಹೆಚ್ಚಿನ ಪ್ರಮಾಣದಲ್ಲಿ ನಮ್ದು ನ್ಯಾಚುರಲ್ ಡೈಯಿಂಗ್ ಗೆ ಬಳಸ್ತಾ ಇರೋದು ನಾವು ಅಡಿಕೆ ಚೊಗರನ್ನ. ಇವೆಲ್ಲವನ್ನ ಮೀರಿ ನಮ್ಮ ಸಾಗರದ ಕೆಲವು ಹೆಣ್ಣುಮಕ್ಕಳು ಇನ್ನೊಂದು ಪ್ರಯತ್ನವನ್ನ ಮಾಡಿದ್ರು, ಅದ್ ನಾನ್ ನಿಮ್ಗೆ ಹೇಳ್ಬೇಕು ಅಂತ ಅನ್ಕೊಂಡೆ. ಅಡಿಕೆ ಕಳೆದ ವರ್ಷ ಮಳೆ ತುಂಬಾ ಬಂತು, ಚಿಗುರು ಅಡಿಕೆಗಳು ಬೀಳಕ್ ಶುರುವಾಯ್ತು. ತುಂಬಾ ಚಿಗುರು ಅಡಿಕೆಗಳು ಬಿದ್ದಾಗ ಏನ್ ಮಾಡೋದು, ಏನಕ್ಕೂ ಬರಲ್ಲ ಇದು, ಇತ್ಲಾಗೆ ಪೂರ್ತಿ ಇದಾಗಿಲ್ಲ ಅಂತಂದು ಹೊತ್ತಲ್ಲಿ ನಮ್ಮ ಹೆಣ್ಮಕ್ಳು ಒಂದು ಪ್ರಯತ್ನ ಮಾಡ್ತಾರೆ, ಅವುಗಳಲ್ಲಿ ಎಲೆ ಅದರಲ್ಲಿ ಉಪ್ಪಿನಕಾಯಿ ಮಾಡಿ, ತುಂಬಾ ಚಂದವಾದಂತ, ಅದನ್ನ ಗೊತ್ತೇ ಆಗಲ್ಲ, ಈ ಹಸಿ ಶುಂಠಿಯಲ್ಲಿ ಉಪ್ಪಿನಕಾಯಿ ಮಾಡಿದಾಗ ಬರುತ್ತಲ್ಲ ಆ ತರದ ಒಂದು ರುಚಿ, ಆ ತರದ ಒಂದು ಸಾಧ್ಯತೆ ಅದರಲ್ಲಿ ಕಂಡಿಡ್ಕೊಂಡ್ರು. ನಮ್ ಸಂತೆಗೆ ಇದೇ ತರ ಅಡಿಕೆ ಉಪ್ಪಿನಕಾಯಿ ಇಟ್ಟಾಗ ಬಂದು ಕೇಳಿದ್ರು, ಅಮ್ಮ ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೊಡಿ, ಇದು ಬಹಳ ದೊಡ್ಡ ಅಡಿಕೆ ಮಾರುಕಟ್ಟೆಯಲ್ಲಿ ಒಂದ್ ದೊಡ್ಡ ಸಾಧ್ಯತೆಗಳನ್ನೇ ಸೃಷ್ಟಿ ಮಾಡೋ ಹಾಗಿದೆ ಅಂತ ಹೇಳಿ ಹೋದ್ರು. ರೈತರು ಬಂದಿದ್ರು, ರೈತ ಸಂಘಟನೆಯವರೆಲ್ಲರೂ. ಸೊ ಈ ತರದಲ್ಲಿ ನಮಗ್ ನಾವೇ ಸಾಧ್ಯತೆಗಳನ್ನ ಕಂಡುಕೊಳ್ಳಕ್ಕೆ ಸಾಧ್ಯ ಇದೆ ನೇಚರ್ ಇಂದಾನೆ. ಈಗ ಮಣ್ಣು, ನಾವು ಗಣಪತಿಯನ್ನ ಮಾಡ್ಲಿಕ್ಕೆ ಒಂದು ಮಣ್ಣು, ಕೆರೆ ಮಣ್ಣನ್ನು ಉಪಯೋಗಿಸ್ತೇವೆ. ನಿಮ್ಗೆ ಒಂದು ಉದಾಹರಣೆ ಕೊಡ್ಬೇಕು ಅಂದ್ರೆ, ಮಕ್ಕಳು ಆ ಮಣ್ಣನ್ನೆಲ್ಲ ತಗೊಂಡು ಗಣಪತಿ ಮಾಡೋ ಟೈಮಲ್ಲಿ ಆತರ ಮಣ್ಣು ತಂದು ಏನೋ ಮಾಡ್ತಿರುವಾಗ ಅದನ್ನ ನೋಡಿ ಒಬ್ರು, ನಮ್ಮ ಮಹಿಳೆ ಒಬ್ರು, ಸರ್ ಇದ್ರಲ್ಲಿ ಏನ್ ಮಾಡಬಹುದು, ಟೆರಕೋಟ ಅನ್ನೋ ಪದ ನೀವೆಲ್ಲ ಕೇಳಿ, ಟೆರಕೋಟದಿಂದ ಏನ್ ಮಾಡ್ತಾರೆ. ಆ ಮಣ್ಣನ್ನು ಇಟ್ಕೊಂಡು ಅವರೇ ಏನೋ ಮಗು ಜಾಮೂನ್ ತರ ಏನೇನೋ ಮಾಡ್ತಿತ್ತು ಚಿಕ್ಕ ಮಗು. ಇವ್ರು ನಾವೇನ್ ಮಾಡಬಹುದು ಅಂತ ನೋಡಿ ಅದನ್ನ ಇಟ್ಕೊಂಡು ಬಾಲ್ಸ್ ಮಾಡಿ ಸಣ್ಣ ಸಣ್ಣ ಮಣಿಗಳನ್ನ ಮಾಡಿ ಸುಟ್ಟು ಪ್ರೋಸೆಸ್ ಮಾಡಿ ಎಲ್ಲೋ ಕೇಳಿದ್ದನ್ನ. ಈಗ ಯೂಟ್ಯೂಬ್ ಇತ್ತು, ಅವಾಗ ಯೂಟ್ಯೂಬ್ ಎಲ್ಲ ಇಲ್ದೇ ರೊಕ್ಕ ಅಂತ ಹೇಳ್ತಾರೆ. ಸೊ ಮಣಿಗಳನ್ನ ಮಾಡಿ ಅದಕ್ಕೆ ದಾರ ಕೊಂಡ್ಸಿ ಅದಕ್ಕೊಂದು ಬಣ್ಣ ಹಾಕಿ ಆ ಟೆರಕೋಟ ಜ್ಯುವೆಲ್ರಿನ ಶುರು ಮಾಡಿಕೊಂಡ್ರು. ಹಾಗೆ ಶುರು ಮಾಡಿಕೊಂಡವರು ಈ 15 ವರ್ಷಗಳಲ್ಲಿ ರಾಜೇಶ್ವರಿ ಕೊಡಗು ಅಂತ ಹೆಗ್ಗೋಡು ಅವರು, ನನ್ನ ಫ್ರೆಂಡ್ ಅವರು. ಅವ್ರು ಹೇಗ್ ಮಾಡಿದ್ರು, ಅಲ್ಲಿಂದ ಶುರು ಮಾಡಿಕೊಂಡು ಅದಕ್ಕೆ ಬೇರೆ ಬೇರೆ ವಿನ್ಯಾಸಗಳನ್ನ ಅವರೇ ಕ್ರಿಯೇಟ್ ಮಾಡಿಕೊಂಡ್ರು. ಇವತ್ತು ಚಿನ್ನ ಎಷ್ಟು ದುಬಾರಿ ಅಂತ ನಮಗ್ ಗೊತ್ತು. ಚಿನ್ನಕ್ಕಿಂತಲೂ ಅದು ಆಕರ್ಷಕ ವಿನ್ಯಾಸದಲ್ಲಿ ಆ ಟೆರಕೋಟ ಜ್ಯುವೆಲ್ರಿ ಇವತ್ತು ಮಾರುಕಟ್ಟೆಯಲ್ಲಿದೆ. ಆಕೆ ಅದನ್ನ ಅವರೇ ಸೃಷ್ಟಿಸಿಕೊಂಡು ನೋಡಿಕೊಂಡು ಮನೇಲಿ ಸಮಯ ಇದ್ದಾಗ ಮಾಡಿ ಮಾಡಿ ಮಾಡಿ ಇವತ್ತು ಅವರು ಇಂದಿರಾ ಟೆರಕೋಟ ಅಂತ ಗೊತ್ತಿರ್ಬೋದು. ಮಲ್ನಾಡ್ ಕ್ರಾಫ್ಟ್ ಇದಕ್ಕೆಲ್ಲ ಬರ್ತಾರೆ ಅವರು. ತುಂಬಾ ಹೊರದೇಶಗಳಿಗೆ ಅವರ ವಸ್ತುಗಳು ಹೋಗ್ತಾ ಇದೆ. ಬೇಕಾದಷ್ಟು ಅವರು 150 ಹೆಚ್ಚು ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನ ಮಾಡಿದ್ದಾರೆ. ಅಂದ್ರೆ ನಮ್ಮ ಮಹಿಳೆಯರು ಯೋಚನೆ ಮಾಡಿದ್ರೆ ಏನೆಲ್ಲ ಸಾಧಿಸಲಿಕ್ಕೆ ಸಾಧ್ಯತೆಗಳಿದೆ ಅನ್ನೋದಕ್ಕೆ ನಾನು ಉದಾಹರಣೆಯನ್ನು ಸಣ್ಣದಾಗಿ ಹೇಳಿದ್ದು. ಅದೇ ರೀತಿ ನೀಲಿ ಲೋಹಿತ್ ಅಂತ ಒಬ್ಬ ಹೆಣ್ಮಗಳು, ನೀವು ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಗೊತ್ತಾಗ್ತದೆ, ನಿಮ್ಗೆ ಗೊತ್ತಾಗದಿರೋ ವಿಚಾರ ಏನೂ ಇಲ್ಲ. ಕೋವಿಡ್ ಸಂದರ್ಭದಲ್ಲಿ ದಿಢೀರ್ ಅಂತ ಅವರ ಪತಿ ತೀರು ಹೋಗ್ತಾರೆ. ಏನು ಮಾಡೋದು, ನನಗೇನು ಬೇರೆ ಕೆಲಸ ಬರಲ್ಲ ಅಂತಿದ್ದಾಗ ಈ ಟೆರಕೋಟದ ಒಂದು ಸಣ್ಣ ಪರಿಚಯ ಇತ್ತು. ಕೇವಲ 4 ವರ್ಷಗಳ ಬದಲಾವಣೆ, ಆಕೆ ಮನೆಯಲ್ಲಿ ಕೂತ್ಕೊಂಡು ಅಳ್ತಕ್ಕೂ 15 ದಿನ ಆ ನೋವಲ್ಲೇ ಇದ್ದವ್ರಿಗೆ ಒಂದು ದಿನ ಅನ್ಸುತ್ತೆ ಯಾರು ಸತ್ತವರಿಂದ ಸಾಯಕ್ಕಾಗಲ್ಲ, ಬದುಕಬೇಕು, ಬದುಕಕ್ಕೆ ಒಂದು ನಾನು ಬದುಕಬೇಕು, ನಮ್ಮ ಮಕ್ಕಳನ್ನ ಸಾಕಬೇಕು, ಏನಾದ್ರೂ ಮಾಡೋಣ ಅಂತೇಳಿ ಅದನ್ನ ಇನ್ಸ್ಪೈರ್ ಆಗಿ ತಗೊಂಡು, ಅವರ ಗಂಡ ಬದುಕಿದಾಗ ಯಾವಾಗ್ಲೂ ಹೇಳ್ತಿದ್ರಂತೆ ಏನಾದ್ರು ಮಾಡಬಹುದು ನೀನ್ ಈ ತರ ಇಂಟ್ರೆಸ್ಟ್ ಆಗಂತ, ಅದನ್ನೇ ಇನ್ಸ್ಪೈರ್ಡ್ ಆಗಿ ಇಟ್ಕೊಂಡು ಆಕೆ. ಅವ್ರೇನ್ ನಂಗೆ ವೈಯಕ್ತಿಕವಾಗಿ ಪರಿಚಯ ಇಲ್ಲ, ಅದನ್ನ ಇಟ್ಕೊಂಡು ಅವರು ಶುರು ಮಾಡಿಕೊಂಡಿದ್ದು. ಇವತ್ತು ಕಳೆದ 3.5 ವರ್ಷಗಳಲ್ಲಿ ಎಷ್ಟು ದೊಡ್ಡ ಉದ್ಯಮವಾಗಿ ಬೆಳೆದಿದ್ದಾರೆ ಅಂತಂದ್ರೆ, ನೀವು ಅದನ್ನಲ್ಲಿ ನನ್ನ ಯಾಕೆ ಹೆಸರು ಹೇಳಿದೆ ಅಂದ್ರೆ, ಆ ಹೆಸರಿನಲ್ಲಿ ಇನ್ಸ್ಟಾಗ್ರಾಮ್ ಸಾಮಾಜಿಕ ಜಾಲತಾಣಗಳನ್ನು ನೋಡಿದ್ರೆ ಅವರ ಕಥೆಯನ್ನ ನೀವು, ಯಶೋಗಾಥೆಯನ್ನ ನೀವು ನೋಡ್ಬಿಟ್ಟು ಇನ್ಸ್ಪೈರ್ ಆಗ್ಬಹುದು ಅನ್ನೋ ಕಾರಣಕ್ಕಾಗಿ ನಾನು ಹೇಳಿದೆ. ಸೊ ಇದು ಈ ತರದ ತುಂಬಾ ಘಟನೆಗಳಿದಾವೆ, ಈ ತರದ ತುಂಬಾ ಹೆಣ್ಣು ಮಕ್ಕಳು. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಏನಾದ್ರೂ ಮಾಡಬೇಕು ಅಂತ ಅನ್ಸಿದಾಗ ಖಂಡಿತವಾಗಿ ಅವರನ್ನ ನಿಲ್ಸೋಕೆ ಸಾಧ್ಯ ಇಲ್ಲ. ಒಂದು ಛಲ ಅಷ್ಟೇ ಬೇಕಾಗಿರೋದು. ಮಾಡ್ಲಿಕ್ಕೆ ತುಂಬಾ ಸಾಧ್ಯತೆಗಳಿವೆ, ನೀವು ಮನಸ್ಸು ಮಾಡಬೇಕು. ಜೊತೆಯಲ್ಲಿ ಕುಟುಂಬದ ಜವಾಬ್ದಾರಿ ಇರ್ತದೆ, ಕುಟುಂಬದ ಜವಾಬ್ದಾರಿಗಳನ್ನ ನಿರ್ವಹಿಸುತ್ತಾನೆ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯತೆಗಳಿದ್ದಾಗ ಖಂಡಿತವಾಗಿಯೂ ಮಾಡಬಹುದು. ಎಲ್ಲಿ ಅಂದ್ರೆ ಅಲ್ಲಿ ಕುಟುಂಬದ ಜೊತೆಲೂ ನಾವು ಸಾಮರಸ್ಯವನ್ನ ಇಟ್ಕೊಂಡು ಕನ್ವಿನ್ಸ್ ಮಾಡ್ಕೋತಾನೆ. ನಿಮಗೆ ಸಿಕ್ಕ ಅವಕಾಶಗಳನ್ನ, ತರಬೇತಿಗಳನ್ನ ನೀವು ಬಳಸ್ಕೊಂಡು ಖಂಡಿತವಾಗಿಯೂ ದೊಡ್ಡ ಉದ್ಯಮಿಗಳಾಗುವ ಎಲ್ಲ ಸಾಧ್ಯತೆಗಳು ಇವೆ. ಬಹಳ ದೊಡ್ಡ ಉದ್ಯಮ ಅನ್ನಕ್ಕಿಂತ ಗಾಂಧಿಯವರು ಒಂದು ಮಾತು ಹೇಳ್ತಾರೆ, ಕೃಷ್ಣ ಆಸೆಗಳನ್ನು ಪೂರೈಸಬಹುದು ಹೊರತೆ ದೂರಾಸೆಗಳನ್ನಲ್ಲ ಅಂತ ಹೇಳಿ. ಸೊ ಅದನ್ನು ಕೂಡ ನಾವು ನೆನ್ಪಿಟ್ಕೊಂಡು ನಮ್ಮ ಮಿತಿ, ನಾವು ಹೇಗೆ ಸರಳವಾಗಿ ನಮ್ಮ ಬದುಕನ್ನು ಸೃಷ್ಟಿಸಿಕೊಳ್ಳಕ್ಕೆ ಏನೆಲ್ಲ ಬೇಕು ಅನ್ನೋದನ್ನ, ಮತ್ತೆ ನಮ್ಮ ಮುಂದಿನ ಪೀಳಿಗೆಗೆ ಏನ್ ನಮ್ಮನ್ನ ನೋಡಿ ಅವ್ರು ಏನು ಕಲಿತಾರೆ, ಏನನ್ನ ಕೊಟ್ಟು ಹೋಗ್ತೀವಿ ಅನ್ನೋದನ್ನ ನಾವು ಬಿಟ್ಟು ಹೋಗ್ಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಿಮ್ಗೆ ತುಂಬಾ ಸಾಧ್ಯತೆಗಳಿದೆ, ನಿಮಗೆ ನಮ್ಗೆ ನನ್ನನ್ನು ಸೇರಿಸಿ ಅದನ್ನ ಮಾಡ್ಕೋತಾ ಹೋಗೋಣ. ನಮ್ಮ ಈ ಹೊತ್ತಿನ ಕಾಲದ ಒಂದು ಅಡ್ವಾಂಟೇಜ್ ಏನು ಅಂತಂದ್ರೆ, ನಮ್ಗೆ ಈ ತರದ ಕಾರ್ಯಕ್ರಮಗಳು ಸಿಗ್ತಾ ಇದೆ. ಕಳೆದ 20 ವರ್ಷಗಳಿಂದ ಈ ತರದ ಸಾಧ್ಯತೆಗಳು ತುಂಬಾ ಕಡಿಮೆ ಇತ್ತು. ಕೃಷಿ ವಿಶ್ವವಿದ್ಯಾನಿಲಯ ತುಂಬಾ ಕೆಲಸಗಳನ್ನ ಮಾಡ್ತಾ ಇರುತ್ತೆ, ಮಹಿಳಾ ಇಲಾಖೆಗಳು ಮಾಡುತ್ತೆ, ಮತ್ತೆ ಎನ್ಜಿಒಗಳು ಕೂಡ ಮಾಡ್ತಾ ಇದೆ. ತೆರೆದ ಅವಕಾಶಗಳಿವೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಗೆ ಆನ್ಲೈನ್ ಅಲ್ಲಿ ಇವತ್ತು ಆನ್ಲೈನ್ ಮಾರ್ಕೆಟಿಂಗ್ ಕೂಡ ಇದೆ. ಬಟ್ ಏನಪ್ಪಾ ಅಂತಂದ್ರೆ, ಇವತ್ತು ಆನ್ಲೈನ್ ಮಾರುಕಟ್ಟೆ ನಮ್ಗೆ ನಮ್ಮ ಪ್ರಾಡಕ್ಟಿನಷ್ಟೇ ಮುಖ್ಯವಾಗಿ ಪ್ಯಾಕಿಂಗ್ ಅನ್ನು ಬಯಸುತ್ತೆ. ಅದು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕು. ಯಾಕಂದ್ರೆ ಪ್ಯಾಕಿಂಗ್ ಅದು ನಮ್ಗೆ ಬರಲ್ಲ. ಗ್ರಾಮೀಣ ಮಟ್ಟದ ಹೆಣ್ಮಕ್ಳಿಗೆ ಏನ್ ಸಮಸ್ಯೆ ಏನು ಅಂತಂದ್ರೆ, ನಮ್ಮ ಉತ್ಪನ್ನಗಳನ್ನ ನಾವು ತುಂಬಾ ಚೆನ್ನಾಗಿ ತಯಾರು ಮಾಡ್ತೇವೆ, ಅದನ್ನ ಪ್ರೊಡಕ್ಷನ್ ಮಾಡೋದೇ, ಅದನ್ನ ಪ್ಯಾಕಿಂಗ್ ಮಾಡೋದು ಹೇಗೆ, ಪೋಸ್ಟಿಂಗ್ ಮಾಡೋದು ಹೆಂಗೆ ಗೊತ್ತಿರಲ್ಲ. ಆ ತರದ ಟ್ರೈನಿಂಗ್ ಗಳನ್ನ ನಾವು ತಗೋಬೇಕಾಗ್ತದೆ. ಖಂಡಿತವಾಗಿಯೂ ಅದಕ್ಕೆಲ್ಲವೂ ಇವತ್ತು ಅವಕಾಶ ಇದೆ. ಆನ್ಲೈನ್ ಅಲ್ಲಿ ಕೂಡ ಟ್ರೈನಿಂಗ್ ಸಿಗ್ತದೆ. ಅದು ಈ ತರದ ಟ್ರೈನಿಂಗ್ ಗಳೇ ತುಂಬಾ ಮುಖ್ಯ, ನಮ್ಗೆಲ್ಲವನ್ನೂ ಕಲಿಸ್ತಾ ಹೋಗುತ್ತೆ. ಅದನ್ನೆಲ್ಲ ಕಲ್ತ್ಕೊಳ್ತಾ ನಾವು ಮುಂದುವರ್ತಾ ಹೋಗೋಣ. ಇವತ್ತು ಶಿಕ್ಷಣ ಮತ್ತೆ ವಯಸ್ಸು ನಾವೆಲ್ಲ ಅನ್ಕೊಂಡ್ಬಿಡ್ತೀವಿ. ಒಂದು ಮಹಿಳೆಯರು 40+ ಆದ ತಕ್ಷಣ, ಅಯ್ಯೋ ನಾನು ಓದ್ಬೇಕಾಗಿದ್ದನ್ನು ಓದ್ಲಿಲ್ಲ, ಏನಪ್ಪ ಮಾಡೋದು, ನನ್ನ ವಯಸ್ಸು ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಖಂಡಿತವಾಗಿಯೂ ವಯಸ್ಸಾಗ್ಲಿ, ಶಿಕ್ಷಣ ಅಂದ್ರೆ, ಶಿಕ್ಷಣ ಅಂದ್ರೆ ಕಾಲೇಜು ಶಿಕ್ಷಣ ಅಥವಾ ಸ್ಕೂಲ್ ಶಿಕ್ಷಣ, ಅದಕ್ಕಿಂತ ಮೀರಿದ್ದು ಬದುಕಿನ ಶಿಕ್ಷಣ, ಬದುಕಿನ ಅನುಭವ, ಅದು ನಮ್ಗೆ ಬಹಳಷ್ಟನ್ನ ಕಲ್ಸ್ಕೊಡ್ತಾ ಹೋಗುತ್ತೆ. ವಯಸ್ಸು ಯಾವತ್ತೂ ನಮಗೆ ನಂಬರ್ ಅಷ್ಟೇನೆ. 60 ವರ್ಷ ಆಗಿ ರಿಟೈರ್ಡ್ ಆದ ಮಾರನೇ ದಿನದಿಂದ ಡ್ರೈವಿಂಗ್ ಕಲಿಯಕ್ ಹೋಗೋರಿದ್ದಾರೆ. ಯಾಕಂದ್ರೆ ಅದು ಅವಶ್ಯಕ ನಮ್ಗೆ. ಈಗ ಮನೇಲಿ ಇರ್ತೀವಿ, ನಮಗ್ ಹುಷಾರಿಲ್ಲ ಅಂದ್ರೆ ನಾವೇ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ಹೇಳಿ ಮಾರನೇ ದಿನ ಡ್ರೈವಿಂಗ್ ಕ್ಲಾಸಿಗೆ ಸೇರುವಂತವ್ರು ಇರ್ತಾರೆ. ನಿಮ್ಗೆ ಯಾಕೆ 60 ವರ್ಷ ಆಯ್ತು ಅಂತ ಅನ್ನೋದಲ್ಲ, ಬದುಕು ಪ್ರತಿ ದಿನ ಪ್ರತಿ ಕ್ಷಣ ಹೊಸದಾಗಿ ಶುರು ಹೋಗತ್ತೆ. ಪ್ರತಿ ಸೂರ್ಯೋದಯ ಕೂಡ ನಮಗೆ ಹೊಸದು. ಹೊಸದನ್ನ ಕಲೀಲಿಕ್ಕೆ, ಹೊಸದಾಗಿ ಬದುಕಲಿಕ್ಕೆ ಇವೆಲ್ಲದಕ್ಕೂ ನಮಗ್ ಬೇಕಾಗಿರೋದು ಬೇಸಿಕ್ ಆಗಿ ಒಂದು ನಮ್ಮ ಆರೋಗ್ಯ, ಮಾನಸಿಕ ಆರೋಗ್ಯ. ಅವುಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ಆಲೋಚನೆಗಳು ಹೇಗಿರುತ್ತೋ ಹಾಗೆ ಆರೋಗ್ಯ ಅಂತ ಅನ್ನೋದು 45-50 ವರ್ಷಕ್ಕಿಂತ ಒಳಗಿಂದು ನಮ್ಮ ಮಾನಸಿಕ ಆರೋಗ್ಯನ ನಾವು ಗಟ್ಟಿಗೊಳಿಸ್ತಾ ಹೋಗ್ಬೇಕು. ನಮ್ಗೆಲ್ರಿಗೂ ಕೂಡ ಒಂದು ಇನ್ಫೀರಿಯಾರಿಟಿ ಇರುತ್ತೆ. ಸ್ವಲ್ಪ ಸಣ್ಣ ವಯಸ್ಸಾದ ತಕ್ಷಣ ನಮ್ಗೆ ಆಸಕ್ತಿಗಳು ಕುಗ್ತಾ ಹೋಗುತ್ತೆ ಸಹಜವಾಗಿನೇ. ಅಯ್ಯೋ ನಂಗೆ 45 ವರ್ಷ ಆಯ್ತು, 50 ವರ್ಷ ಆಯ್ತು, ಮಕ್ಕಳಾಯ್ತು, ಇನ್ನೇನು ಚಂದ, ಇನ್ನೇನಿದು ಚಂದ ಅನ್ನೋ ಕಾನ್ಸೆಪ್ಟಿಗೆ ನಮ್ಮ ತಲೆಯಲ್ಲಿ ಬರೋದೇ ಇಲ್ಲ. ಅಯ್ಯೋ ನಾವೇನು, ನಮ್ಮ ಮಕ್ಕಳಿದು ಈಗ ಕಾಲ, ಇನ್ನೊಬ್ರದ್ದು ಕಾಲ ಅಂತ ಅನ್ಸುತ್ತೆ. ಇಲ್ಲ, ಚಂದದ ಪರಿಕಲ್ಪನೆಯನ್ನ ನಮಗೆ ನಾವೇ ಕಟ್ಕೋಬೇಕಾಗ್ತದೆ. ಒಂದು ಸಣ್ಣ 1 ನಿಮಿಷದ ಕಥೆಯನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ಸಂಬಂಧಪಟ್ಟ, ಯಾಕಂದ್ರೆ ಇದು ಯಾರಿಗೋ ಸ್ಫೂರ್ತಿ ಆಗ್ಬಹುದು, ನನಗೆ ನಾನೇ ಸ್ಫೂರ್ತಿ ಪಡ್ಕೋಬಹುದು ಅನ್ನೋ ಕಾರಣಕ್ಕೆ. ನಮ್ಗೆಲ್ಲ ರಾಮಾಯಣ ಗೊತ್ತಲ್ವ, ನಾನು ಕನ್ನಡ ಹಾಕೊಳ್ತೀನಿ. ರಾಮಾಯಣ ಎಲ್ರಿಗೂ ಗೊತ್ತಿದೆ ಅಲ್ವಾ? ರಾಮ ಹೀರೋ, ಸೀತೆ ಹೀರೋಯಿನ್ ಅವೆಲ್ಲವೂ ನಮಗ್ ಗೊತ್ತಿದೆ. ಅಂತ ಹೊತ್ತಲ್ಲಿ ಒಂದ್ಸಲ ಯುದ್ಧ ಎಲ್ಲ ಮುಗಿಯತ್ತೆ, ಯುದ್ಧ ಯಾರಿಗಾಯ್ತು ಅನ್ನೋದು ಗೊತ್ತಿದೆ ರಾವಣಂಗೆ. ಇದಕ್ಕೆ ಸೊ ಸೀತೆಯನ್ನ ರಾವಣ ಕಿಡ್ನಾಪ್ ಮಾಡಿರ್ತಾರೆ, ಅದೆಲ್ಲ ಆಯ್ತು. ಅದಕ್ಕೆಲ್ಲ ಕತೆ ಆಗಿ ಅಗೇನ್ ಸೀತಾಮಾತೆ ವಾಪಸ್ ಬಂದಾಗ ಹೆಚ್ಚು ಅವರು ರಾಮನಿಗೆ ಸಪೋರ್ಟ್ ಆಗಿ ನಿಂತವ್ರು ಯಾರು ಅಂತ ಗೊತ್ತಿದೆ ಅಲ್ವಾ ನಮ್ಗೆ? ಯಾರು? ಹನುಮಾನ್ಜಿ. ಹನುಮಾನ್ಜಿಯ ಕುಟುಂಬ ಇದೆಲ್ಲ, ಬಹಳ ದೊಡ್ಡ ಫ್ಯಾಮಿಲಿ ಅವ್ರದ್ದು. ಅವ್ರಿಗೆಲ್ಲ ಅನ್ಸುತ್ತೆ ಹನುಮಂತ ಮಾತ್ರ ಸೀತೆಯನ್ನು ನೋಡಿರ್, ಉಳ್ದವ್ರು ಯಾರು ನೋಡಿರಲ್ಲ. ಪಾಪ ಇವ್ರು ಸೈನಿಕರಲ್ವಾ, ಡೈರೆಕ್ಟ್ ಆಗಿ ಸೀತೆಯನ್ನ ನೋಡಕ್ಕೆ ಅವಕಾಶ ಸಿಕ್ಕಿರಲ್ಲ. ಇವ್ರಿಗೆಲ್ಲ ಒಂದಿನ ಮೀಟಿಂಗ್ ಸೇರ್ಕೊಂಡು ಹೇಳ್ತಾರೆ, ಅಲ್ಲ ಸೀತಾಮಾತೆ ಹಾಗೆ ಅಷ್ಟು ದೊಡ್ಡ ಯುದ್ಧ ಆಯ್ತು, ಹೆಂಗಿರ್ಬೋದು ಸೀತಾಮಾತೆ ಅಷ್ಟು ಚಂದ ಇರ್ಬೋದಲ್ವಾ? ಅಂದ್ರೆ ರಾವಣ ಕಿಡ್ನಾಪ್ ಮಾಡ್ಕೊಂಡು ಹೋಗೋಷ್ಟು, ಯುದ್ಧ ಆಗೋಷ್ಟು, ಸಮುದ್ರ ದಾಟಿ ನಾವೆಲ್ಲ ಕೈಕಾಲೆಲ್ಲ ಕಳ್ಕೊಳ್ಳೋಷ್ಟು ಆಗ್ಬಿಡ್ತು. ಅಷ್ಟು ನೋಡಿದ್ರು ಒಂದ್ಸಲ ಹೇಗಾದ್ರೂ ಮಾಡಿ ಹನುಮಂತನ ಹತ್ರ ಹೇಳ್ತಾರೆ, ಒಂದು ಅಪಾಯಿಂಟ್ಮೆಂಟ್ ನೋಡಕ್ಕೆ, ನಾವು ನೋಡಕ್ಕೆ ಒಂದು ಅಪಾಯಿಂಟ್ಮೆಂಟ್ ಕೊಡ್ಸು ಅಂತ ಕೇಳ್ತಾರೆ. ಏ ನೀವ್ ಹಂಗೆಲ್ಲ ನೋಡಕ್ ಆಗೋದಿಲ್ಲ ಸೀತಾಮಾತೆ, ಅದನ್ನ ಆಯ್ತಪ್ಪ ಸರಿ, ನಮ್ಮ ಜಾಗ ಎಲ್ಲಿ? ಮರದ ಮೇಲೆ. ನಾವು ಮರದ ಮೇಲೆ ಕುತ್ಕೊಂಡು ನೋಡ್ತೀವಿ, ನಾವೇನು ಹೋಗಿ ಸೀತೆ ಎದುರುಗಡೆ ಹೋಗಲ್ಲ, ಆಸ್ಥಾನಕ್ ಹೋಗಲ್ಲ ಅಂದಾಗ ಹನುಮಂತ ಒಂದು ಇದ್ ಮಾಡ್ತಾರೆ, ಒಂದ್ ಕೆಲಸ ಮಾಡೋಣಂಗಾರೆ ಸಂಜೆ ಹೊತ್ತು ವಾಯುವಿಹಾರಕ್ಕೆ ಬರ್ತಾರೆ, ವಾಕಿಂಗ್ ಬರ್ತಾರೆ ಸೀತಾಮಾತೆ 6 ಗಂಟೆ ಅಷ್ಟೊತ್ತಿಗೆ. ಅವಾಗ ನೀವೆಲ್ಲ ಮರದ ಮೇಲೆ ಕುತ್ಕೊಳ್ಳಿ, ಸೈಲೆಂಟ್ ಗಲಾಟೆ ಮಾಡದಿದ್ದಂಗೆ, ಅಲ್ಲಿ ಹಣ್ಣು ಗಿಣ್ಣು ತಿಂದೆ ಇರಂಗೆ ಕೂತ್ಕೊಳ್ಳಿ, ಸೀತಾಮಾತೆ ಹಿಂಗ್ ಹೋಗಂಗ್ ಬರ್ತಾರೆ, ಅಷ್ಟೊತ್ತು ನಿಮ್ ಟೈಮು ನೋಡ್ಕೋಬಹುದು ಅಂತ ಹೇಳ್ತಾರೆ. ಇವ್ರಿಗೆಲ್ಲ ಏನು ಖುಷಿ, ನಾಳೆ ನಾವು ಸೀತಾಮಾತೆ ನೋಡ್ತೀವಿ ಅಂತೇಳಿ ಇವತ್ತಿಂದ ರೆಡಿ ಆಗಿ ಎಲ್ಲ ಮರದ ಮೇಲೆ ಮಧ್ಯಾಹ್ನದಿಂದಾನೇ ಕುತ್ಕೋತಾರೆ, ಸಂಜೆ ಬರುತ್ತಾರೆ ಸೀತಾಮಾತೆ ಅಂತೇಳಿ ಕುತ್ಕೊಂಡು ಕಾಯ್ತಾ ಇರ್ತಾರೆ. ಸೀತೆ ಸೀತಾಮಾತೆ ಅಂದ್ರೆ ನಮ್ ತಲೆಯಲ್ಲೆಲ್ಲ ಗೊತ್ತಲ್ಲ, ರಿಯಲಿ ಡಿಗ್ನಿಫೈಡ್ ಅನ್ನೋದು. ಅವ್ರು ಬರ್ತಾರೆ, ಸೀತೆ ಬಂದು ಎಂಟರ್ ಆಗಿ 1/2 ಗಂಟೆ ಒಂದೇ ಒಂದು ಮನಸ್ಸಲ್ಲಿ ಅವ್ರದೊಂದೇ ಒಂದು ನಮ್ ತಲೆಯಲ್ಲೆಲ್ಲ ನಾವು ಕಲ್ಪಿಸ್ಕೋಬಹುದು, ಸೀತಾಮಾತೆ ಹೆಂಗ್ ಎಂಟ್ರಿ ಕೊಟ್ಟಿರ್ಬಹುದು, ಹೆಂಗ್ ಹೋಗಿರ್ಬೋದು, ಅವ್ರ ಸಖಿಯರ ಜೊತೆಲಿ ಹೋಗಿ ಎಲ್ಲ ಮಾತಾಡಿ ವಾಪಸ್ ಕತ್ಲಾಗದಲ್ಲಿ ಸೀತಾಮಾತೆ ಹೋಗ್ತಾರೆ. ಈ 1 ಗಂಟೆ ಡ್ಯೂರೇಷನ್ ಅಲ್ಲಿ ಇವರೆಲ್ಲ ಸೀತಾಮಾತೆನ ಅಬ್ಸರ್ವ್ ಮಾಡ್ತಾರೆ. ಆಯ್ತು, ಸೀತೆ ಎಕ್ಸಿಟ್ ಆಯ್ತು, ಹೋದ್ರು ಅವ್ರ ಅರಮನೆಗೆ ಅವ್ರು ಹೋಗ್ತಾರೆ. ಇವರೆಲ್ಲ ಮತ್ತೆ ಸಭೆ ಸೇರ್ತಾರೆ, ಸಭೆ ಸೇರಿ ಏನ್ ಅನ್ಕೊಂಡಿರ್ಬೋದು, ಅವ್ರಿಗೆ ಎಷ್ಟು ಖುಷಿ ಆಗಿರ್ಬೋದಲ್ವಾ ನೋಡಿ, ಅಷ್ಟೆಲ್ಲ ಖುಷಿ ನಡೆದ್ರೆ ಒಂದ್ ಹೇಳ್ತಾರಂತೆ ಅವರು. ತುಂಬಾ ಚಂದ ಎಲ್ಲ ಹೌದು, ಹಿಂಗೆ ಹಿಂಗೆ ಎಲ್ಲ ಮಾತಾಡ್ಕೊಂಡು, ಆದ್ರೂ ಅದ್ ಏನ್ ಚಂದ ಮಾರಯ್ಯ, ಒಂದು ಬಾಲ ಇಲ್ಲ ಏನಿಲ್ಲ, ಸೀತೆಗೆ ಒಂದ್ ಬಾಲನು ಇಲ್ಲ, ಇಲ್ಲ ಏನ್ ಚಂದ ಅಂತ ರಾವಣ ಎತ್ಕೊಂಡು ಹೋದ. ಅಂದ್ರೆ ಅವರ ದೃಷ್ಟಿಯಲ್ಲಿ ಹಾಗೆ ಚಂದದ ಪರಿಕಲ್ಪನೆ ನಮಗ್ ಬಿಟ್ಟು, ನಾನ್ ಹೆಂಗಿ ದಪ್ಪ ಇದೀನ, ಉದ್ದ ಇದೀನ, ತಪ್ಪಗಿದೀನ, ಹಂಗಿದೀನ, ನನಗೆ ನಾನ್ ಚಂದ ಅಂತ ಅನಿಸ್ಬೇಕು, ಇನ್ನೊಬ್ರಿಗೆ ಅಲ್ಲ. ಇನ್ನೊಬ್ರಿಗೆ ಬಾಲ ಇದ್ರೆ ಚಂದ ಅನ್ಸ್ಬೋದೇನೋ. ಸೊ ಆ ಚಂದದ ಪರಿಕಲ್ಪನೆಯನ್ನ ನಮಗ್ ನಾವೇ ಅನ್ಕೊಂಡು, ನಾನ್ ಚಂದ ಇದೀನಿ, ಚಂದ ಅನ್ನೋದ್ರ ಅರ್ಥ ಬಾಹ್ಯ ರೂಪ ಮಾತ್ರ ಅಲ್ಲ, ನಾನು ಎಷ್ಟು ಆರೋಗ್ಯಕರವಾಗಿದ್ದೀನಿ, ನಾನು ಪ್ರತಿಯೊಬ್ಬರನ್ನ ಹೆಂಗ್ ಪ್ರೀತಿಸ್ತೀನಿ, ಬೇರೆಯವ್ರ ಜೊತೆ ಹೆಂಗ್ ನಡವಳಿಕೆ ಇಟ್ಕೊಂಡಿದೀನಿ, ಮನೆಗೆ ಬಂದವ್ರನ್ನ ಹೆಂಗ್ ಮಾತಾಡಿಸ್ತೀನಿ, ಇವೆಲ್ಲವೂ ಚಂದದ ಪರಿಕಲ್ಪನೆ. ಅದೆಲ್ಲವೂ ಹಳ್ಳಿಯ ಕೃಷಿಕ ಹೆಣ್ಮಕ್ಳಿಗೆ ಧಾರಾಳವಾಗಿದೆ, ನಿಮ್ಮನ್ನ ನೋಡಿ ನಾವೆಲ್ಲ ತುಂಬಾ ಕಲೀಲಿಕ್ಕಿದೆ. ಅಂತ ಹೊತ್ತಲ್ಲಿ ಅದನ್ನ ಇಟ್ಕೊಂಡು ದೃಢ ಸಂಕಲ್ಪ ಮಾಡಿ ನಾವ್ ಏನಾದ್ರೂ ಸಾಧಿಸಕ್ಕೆ ಸಾಧ್ಯ ಇದೆ ಅಂತ ಅನ್ಕೊಂಡ್ರೆ ನಿಜವಾಗ್ಲೂ ನಮ್ಗೆ ನಮ್ ಕೈಲಿ ಸಾಧ್ಯತೆಗಳು ತುಂಬಾ ಇದೆ. ಅಂತ ಸಾಧ್ಯತೆಗಳೆಲ್ಲ ಇರ್ಲಿ, ನಿಮ್ಮಿಂದ ನಾವು ತುಂಬಾ ಕಲ್ತ್ಕೊಳ್ಳೋದಿದೆ. ನಿಮ್ಮೊಂದಿಗೆ ಒಂದಿಷ್ಟು ಸಮಯ ಕಳಿಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಂತಹ ಸುಧಾರಾಣಿ ಮೇಡಮ್ ಅವ್ರಿಗೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ, ಜನಪದ್ರಲ್ಲಿ ಒಂದ್ ಮಾತಿದೆ, ನಾನು ಎಲ್ಲೋದ್ರೂ ಹೇಳ್ತೇನೆ, ನಿಮ್ಮೊಂದಿಗೆ ನಾವ್ ಇರಬೇಕಾದ್ರೆ ನಮ್ಮ ನಿಮ್ಮ ನಡು ಒಂದಿರಬೇಕು ಅಂತ ಹೇಳಿ ಅಂತ ಒಂದು ಅನುಬಂಧವನ್ನ ಸೃಷ್ಟಿ ಮಾಡಿಕೊಟ್ಟಂತಹ ಕಾಲೇಜಿನ ಎಲ್ರಿಗೂ ಕೂಡ ವಂದನೆಗಳನ್ನು ಹೇಳ್ತಾ, ಎಲ್ರಿಗೂ ಒಳ್ಳೇದಾಗ್ಲಿ. ಮತ್ತಷ್ಟು ಸಾಧ್ಯತೆಗಳ ಕುರಿತು ಏನಾದ್ರೂ ಇದ್ರೆ ಅಥವಾ ನಮ್ಮ ಸಂತೆಗೆ ನೀವ್ ಯಾರಾದ್ರೂ ಬರೋರಿದ್ರೆ ಖಂಡಿತ ಸ್ವಾಗತ. ಒಂದೊಂದ್ಸಲ ಒಂದ್ ದಿನ, ಒಂದ್ಸಲ 2 ದಿನ ಮಾಡ್ತೀವಿ. ಯಾರೇ ಅದು ಭಾಗವಹಿಸೋರಿದ್ರೆ ನಿಮ್ಮ ಪ್ರಾಡಕ್ಟ್ ಏನು ಅನ್ನೋದನ್ನ ಹೇಳಿದ್ರೆ ಖಂಡಿತವಾಗಿ 9994517792 ಪ್ರತಿಭಾ ಅಂತ ಏನೇ ವಿಷಯ ಅಂದ್ರೆ ಇದು ನನಗ್ ಗೊತ್ತಿದ್ದ ಮಾಹಿತಿಗಳಿದ್ರೆ ಖಂಡಿತವಾಗಿಯೂ ಹಂಚ್ಕೊಳ್ತೀನಿ. ಏನೇ ಇದ್ರು ಖಂಡಿತ ಕರೆ ಮಾಡಬಹುದು. ಅಕಸ್ಮಾತ್ ಕರೆ ಸ್ವೀಕಾರ ಮಾಡದಿದ್ರೆ ಒಂದ್ ಮೆಸೇಜ್ ಹಾಕಿದ್ರೆ ಖಂಡಿತ ರಿಪ್ಲೈ ಮಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೇ ಇದ್ರು ಮಾಡಬಹುದು. ಸಾಗರಕ್ಕೆ ಬನ್ನಿ, ನಮ್ಮ ಸಂತೆಗೆ ಎಲ್ರೂ ಬನ್ನಿ. ಮತ್ತೊಮ್ಮೆ ಎಲ್ರಿಗೂ ಕೂಡ ಪ್ರೀತಿಯ ನಮಸ್ಕಾರಗಳು. ಮಹಿಳಾ ಸಬಲೀಕರಣದ ಬಗ್ಗೆ ಹತ್ತಾರು

ಮನೆಗೆ ಎರಡು ಮರಗಳಿರಲಿ, ಊರಿಗೊಂದು ತೋಪು ಇರಲಿ, ರಸ್ತೆ ಎರಡು ಪಕ್ಕದಲ್ಲಿ. ಮನೆಗೆ ಎರಡು ಮರಗಳಿರಲಿ, ಊರಿಗೊಂದು ತೋಪು ಇರಲಿ, ರಸ್ತೆ ಎರಡು.